ಉಡುಪಿ ಜಿಲ್ಲಾ ಕೃಷಿಕ ಸಂಘದ ರಜತ ಸಂಭ್ರಮದ ಸಂದರ್ಭದಲ್ಲಿ ರೈತ ಸಮಾವೇಶ 2022 ಕೃಷಿ ಮಾಹಿತಿ ಶಿಬಿರ ಮತ್ತು ವಸ್ತು ಪ್ರದರ್ಶನ ನಿನ್ನೆ ಉಡುಪಿಯ ಕುಂಜಿಬೆಟ್ಟುವಿನಲ್ಲಿರುವ ಶಾರದಾ ಮಂಟಪದಲ್ಲಿ ಜರುಗಿತು. ರೈತ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕುದಿ ಶ್ರೀನಿವಾಸ್ ಭಟ್ ಅವರು. ಈ ರೈತ ಸಮಾವೇಶ ಅಂತ ಹೇಳುವಂತದ್ದನ್ನು ನಾವು ಪ್ರತಿ ವರ್ಷವೂ ವಾರ್ಷಿಕ ಉತ್ಸವವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿದೆ, 1997 ನಮ್ಮ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ 25 ವರ್ಷಗಳ ಅವಧಿಯಲ್ಲಿ ನಮ್ಮ ಬೆಳವಣಿಗೆ ಎಷ್ಟು ಅಂತೇಳಿ ತಮಗೆ ಗೊತ್ತಿದೆ. ನಾವು ಪುನಃ ಅದನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾ ಬರ್ತಾ ಇದ್ದೇವೆ. ನಿಮ್ಮ ಮನೆ ಬಾಗಿಲಿರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು, ದೈವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಎಲ್ಲ ಕಡೆ ನಾವು ಬಂದು ನಿಮಗೆ ಕೃಷಿ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಎಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇವೆ. ಏನಾಗಿದೆ ಕೇಳಿದರೆ ತಮಗೆಲ್ಲ ಗೊತ್ತಿದೆ, ಕೃಷಿ ಯಾವುದೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ, ಅದನ್ನೊಂದು ಬದಲಾವಣೆ ತರುವಂಥ ಪ್ರಯತ್ನ ಉಡುಪಿ ಜಿಲ್ಲಾದ ಕೃಷಿಕ ಸಂಘ ಅಂತ ಹೇಳುವಂಥ ಹೆಸರಿನಲ್ಲಿ ನಮ್ಮ ಸಂಘಟನೆ ಮಾಡ್ತಾ ಬಂದಿದೆ. ಹೆಚ್ಚಿನ ರೈತರು ಆಸಕ್ತಿಯಿಂದ ಪಾಲ್ಗೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡಿತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಮೊದಲನೇದಾಗಿ ಹೇಳುವಂತಹದ್ದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಹೇಳಿದೆ. ಎರಡನೇದಾಗಿ ನಾವು ಹೋರಾಟ ಮಾಡಿದಂತಹದ್ದು ತಮಗೆಲ್ಲ ತಿಳಿದಿರುವ ಹಾಗೆ ಮೆಸ್ಕಾಂ ವಿದ್ಯುತ್ ವಿಚಾರವಾಗಿ ಮೆಸ್ಕಾಂ ಕಚೇರಿಗೆ ಹೋಗುವಾಗಲೇ ನಮಗೆ ಶಾಕ್ ಹೊಡಿತಾ ಇತ್ತು. ಅಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಹಂತ ಹಂತವಾಗಿ ಅವರಿಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸ್ಪಂದಿಸುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಅದು ಉಡುಪಿ ಜಿಲ್ಲೆಯ ಕೃಷಿಕ ಸಂಘ. ಇವತ್ತು ಪಂಪ್ ಸೆಟ್ಗಳ ಏನು ಬಿಲ್ ಇದೆ ಅದು ಮನ್ನಾ ಆಗ್ಲಿಕ್ಕೂ ನಾವೇ ಕಾರಣ. ಆದ್ದರಿಂದ ಇದಕ್ಕೆ ಶಾಸಕರ ನಮಗೆ ಒಳ್ಳೆ ರೀತಿಯ ಸಹಾಯವೂ ಇತ್ತು, ಜನಪ್ರತಿನಿಧಿಗಳು ಎಲ್ಲರೂ ಸಹಾಯ ಮಾಡಿದ್ದಾರೆ. ಆದರೆ ನಮ್ಮ ಒತ್ತಡ ಅಲ್ಲಿ ಜಾಸ್ತಿದ್ದರಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಮೆಸ್ಕಾಂನೊಂದಿಗೆ ಸಂಬಂಧದಲ್ಲಿ ಇದ್ದೇವೆ. ಈ ವ್ಯವಸ್ಥೆ ಸರಿಯಾಗಬೇಕಂತ ಹೇಳಿದ್ರೆ ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದೆ. ಮುಖ್ಯವಾಗಿ ಇರುವಂತಹದ್ದು ಇವತ್ತು ಎಲ್ಲ ಕೃಷಿ ಸಂಬಂಧಿ ಇಲಾಖೆಗಳು ಅವರ ಹತ್ರ ಏನ್ ಕೇಳಿದ್ರು, ಮಾರ್ಚ್ವರೆಗೆ ಅವರು ಅನುದಾನ ಬಂದಿದೆ ಅಂತ ಹೇಳುವುದಿಲ್ಲ ಅಧಿಕಾರಿಗಳು. ಏಪ್ರಿಲ್ 1 ಖಾಲಿ ಆಗಿದೆ ಅಂತ ಹೇಳುವಂತಹ ಸ್ಥಿತಿ ಅವರದ್ದು 15 ವರ್ಷದ ಹಿಂದೆ ಇತ್ತು, 15-20. ಇವಾಗೆಲ್ಲ ಬದಲಾವಣೆ ಆಗಿದೆ. ಯಾಕೆ ಕೇಳಿದ್ರೆ ಅನುದಾನ ಹೆಚ್ಚು ತರುವಲ್ಲಿ ನಮ್ಮ ಎಲ್ಲ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸಹ ಕೆಲಸ ಮಾಡ್ತಾ ಇದ್ದಾರೆ. ಸಚಿವರು, ಈ ಭಾಗದ ಸಚಿವರು, ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತೇವೆ ಕೇಳಿದ್ರೆ ಇಂಥದ್ದೇ ವಸ್ತುಗಳು ಬೇಕು ಅಂತ ಹೇಳುವಂಥದ್ದನ್ನು ನಾವು ಸಹಾಯಧನ ರೂಪದಲ್ಲಿ ಬೇಕು ಅಂತ ಹೇಳುವಂಥ ಒಂದು ಒತ್ತಡವನ್ನು ಇಲಾಖೆ ಮೇಲೆ ತರುವುದರಿಂದ ಇವತ್ತು ಅತಿ ಹೆಚ್ಚಿನ ಇಲಾಖೆಗೆ ಸಲಕರಣೆಗಳು, ಟಿಲ್ಲರ್ ಇರ್ಬೋದು, ದೋಟಿ ಸ್ಪ್ರೇಯರ್ಗಳಿರ್ಬೋದು, ಪವರ್ ಸ್ಪ್ರೇಯರ್ಗಳಿರ್ಬೋದು, ಎಲ್ಲವೂ ಇವತ್ತು ರೈತರಿಗೆ ಸಹಾಯಧನದಲ್ಲಿ ಸಿಗ್ತಾ ಇದೆ. ಅದರಿಂದ ಇನ್ನೂ ಹೆಚ್ಚಿನ ಸಹಾಯಧನ ನಮಗೆ ಅವಶ್ಯಕತೆ ಇದೆ. ಯಾಕೆ ಕೇಳಿದ್ರೆ ಈ ಯಂತ್ರಗಳನ್ನು ಕೆಲವು ಮುಟ್ಲಿಕ್ಕಾಗುವುದಿಲ್ಲ, ಪಾಪದ ರೈತರಿಗೆ ದರ ಏರಿಕೆ ಇದೆ. ಅದರಿಂದ ದರ ಇಳಿಸುವಂಥ ಪ್ರಯತ್ನಕ್ಕೂ ನಾವು ಕೈ ಹಾಕ್ತಾ ಇದ್ದೇವೆ. ಇದಕ್ಕೂ ತಾವೆಲ್ಲರೂ ಕೈ ಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಸಹ ಹಾಗೇನೆ, ನಮಗೆ ಏನು ಬೇಕೋ ಅದನ್ನು ನಾವು ಪಡ್ಕೊಳ್ಳುವಂಥ ಶಕ್ತಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕೃಷಿಕ ಬಂಧುಗಳ ಸಂಘಟನೆ ಅತಿ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ಏನಾಗುತ್ತೆ ಕೇಳಿದ್ರೆ, ರೈತರಲ್ಲಿ ನಾನು ನಿಮಗೆ ಬೇಜಾರಿನಿಂದ ಹೇಳೋದಲ್ಲ, ನಿಮ್ಮ ಸಮಸ್ಯೆ ಮುಗಿದ ಮೇಲೆ ನೀವು ನಮ್ಮೊಟ್ಟಿಗೆ ಬರುವುದಿಲ್ಲ, ಅದು ಮಾಡಬಾರದು. ಬದಲಾಗಿ ನಮ್ಮೊಟ್ಟಿಗೆ ಪ್ರತಿ ಸಲನೂ ಬಂದು ಕೈ ಜೋಡಿಸಿದ್ರೆ ಖಂಡಿತ ದೊಡ್ಡ ಶಕ್ತಿಯಾಗಿ ನಾವು ಬೆಳೆಸ್ತಾ ಇದ್ದೇವೆ. ನೀವು ಎಲ್ಲ ತಿಳಿದಿರಿ, ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೈತ ಸಂಘಟನೆಗಳು ಮಾಡದಂಥ ವಿವಿಧ ಸಂಘಟನೆಗಳಿದ್ದಾವೆ, ಮಾಡಿದಂಥ ಕೆಲಸಗಳನ್ನು ಉಡುಪಿ ಜಿಲ್ಲಾ ಕೃಷಿಕ ಸಂಘ ಮಾಡ್ತಾ ಇದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರಾದ ಶ್ರೀ ಜಯಪ್ರಕಾಶ್ ಹೆಗಡೆಯವರು. ಭತ್ತದ ಬೆಂಬಲ ಬೆಲೆಯ ಘೋಷಣೆ ಶೀಘ್ರವಾಗಿ ಆಗಬೇಕಾಗಿದೆ, ಇದರಿಂದ ಭತ್ತದ ಕಟಾವಿಗಿಂತ ಮೊದಲೇ ಮಾಡಿದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗ್ತದೆ, ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಭರವಸೆಯನ್ನು ಅವರು ನೀಡಿದರು. ಸರ್ಕಾರ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು, ಇದರಲ್ಲಿ ನೀರಾವರಿ, ಮಾರುಕಟ್ಟೆ, ಇದಕ್ಕೂ ಕೂಡ ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾಗಿದೆ. ಸಾವಯವ ಕೃಷಿಯನ್ನು ಹೆಚ್ಚು ಹೆಚ್ಚು ನಾವು ಪ್ರೋತ್ಸಾಹಿಸಬೇಕು, ಜೊತೆಗೆ ಕೃಷಿ ಉತ್ಪನ್ನಗಳ ಮಾರಾಟದ ಬಗ್ಗೆ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕಾಗಿದೆ. 25 ಕೃಷಿ ಸಾಧಕರಿಗೆ ಸನ್ಮಾನವನ್ನು ಕೈಗೊಂಡಿರುವಂತಹದ್ದು ರಜತ ಸಂಭ್ರಮದ ವರ್ಷದಲ್ಲಿ ಹೆಚ್ಚು ಅರ್ಥಪೂರ್ಣ ಎನ್ನುವ ಮಾತನ್ನು ಅವರು ಹೇಳಿದರು. ನಿಜವಾಗಿ ಇವತ್ತು ಅಗತ್ಯ ಇರುವಂಥದ್ದು ಭತ್ತದ ಬೆಳೆಗೆ ಬೆಂಬಲ ಬೆಲೆಯನ್ನು ಅತಿ ಶೀಘ್ರದಲ್ಲಿ, ಯಾಕಂದರೆ ರೈತರು ಮೊದಲೇ ವ್ಯಾಪಾರಸ್ಥರಿಗೆ ಸಾಲವನ್ನು ಪಡೆದು ಅಂದರೆ ಅಡ್ವಾನ್ಸ್ ತಗೊಂಡು ನಾವು ಇಷ್ಟು ಕೊಡ್ತೇವೆ ಅಂತೇಳಿ ಮಾರುಕಟ್ಟೆ ಧಾರಣೆ ಸಿಕ್ಕಿದಂಥ ಪರಿಸ್ಥಿತಿ ಅವರಿಗಿರ್ತದೆ. ಅದಕ್ಕೋಸ್ಕರ ಸರ್ಕಾರವೇ ಮೊದಲು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರೆ ಅದನ್ನು ಖರೀದಿ ಮಾಡುವವರು ಅದಕ್ಕಿಂತ ಜಾಸ್ತಿಯಾಗಿ ಕೊಡಬೇಕಾಗ್ತದೆ ಬಿಟ್ಟರೆ ಕಮ್ಮಿಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಸರ್ಕಾರ ಒಂದು ನಿರ್ಧಾರ ತಗೊಂಡ ಮೇಲೆ ಸರ್ಕಾರ ಅದನ್ನ ಖರೀದಿ ಮಾಡ್ತದೆ ಅನ್ನೋದ್ರಿಂದ ಸ್ವಲ್ಪ ಜಾಸ್ತಿಗೆ ಖರೀದಿಯನ್ನು ಮಾಡ್ತಾರೆ. ಅದನ್ನ ಸ್ವಲ್ಪ ಒತ್ತಡವನ್ನು ಹಾಕಿ ಬೇಗ ಮಾಡಿಸುವಂತ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ನಾನು ಬರುವಾಗ ಆಲೋಚನೆ ಮಾಡ್ತಾ ಇದ್ದೆ, ನಾನು ಹಿಂದುಳಿದ ಆಯೋಗದ ಅಧ್ಯಕ್ಷ, ರೈತರು ಇವತ್ತು ಹಿಂದುಳಿದವರೇ ಆಗಿದ್ದಾರೆ, ಜಾತಿಯಲ್ಲಿ ಸಮಾಜ ಇನ್ ಟೋಟಾಲಿಟಿ ಒಟ್ಟಾಗಿ ರೈತರನ್ನ ನೋಡಿದಾಗ ಹಿಂದುಳಿದವರೇ, ಇನ್ನು ಮುಂದುವರಲಿಲ್ಲ, ವ್ಯಾಪಾರ ಮಾಡ್ತಾ ಇಲ್ಲ, ಅವರು ಕೇವಲ ಕೃಷಿಯ ಮೇಲೆ ಅವಲಂಬಿತರಾಗಿದ್ದವರಿಗೆ ಇನ್ನು ಅದನ್ನು ಬಿಡಲಿಕ್ಕೂ ಮನಸ್ಸಿಲ್ಲ, ಮುಂದೆ ಹೋಗ್ಲಿಕ್ಕೂ ಸಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಸರ್ಕಾರ ಅವರ ಬೆಂಬಲಕ್ಕೆ ಬರಬೇಕನ್ನುವಂಥದ್ದು. ಕೊಬ್ಬರಿಯ ಧಾರಣೆ ಜಾಸ್ತಿ ಆದಾಗ ಹೋರಾಟವನ್ನು ಮಾಡಿತ್ತು. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳಿದರು, ನನ್ನ ಸ್ವಂತ ಜಾಗವನ್ನು ಬ್ಯಾಂಕಿನಲ್ಲಿ ಅಡ ಇಟ್ಟು ದುಡ್ಡನ್ನು ತಂದು 5 ವರ್ಷಗಳ ಕಾಲ ನಡೆಸಿದ್ದು ನನಗೆ ಇನ್ನೂ ನೆನಪಿದೆ. ಆದರೆ ನಾನು ಇವತ್ತಿಗೂ ನೆನಪು ಮಾಡಿಕೊಳ್ಬೇಕಾಗದ್ದು, ಅಂದಿನ ಎಲ್ಲ ಸಹಕಾರ ಸಂಘಗಳು ನಮಗೆ ಸಹಾಯ, ರೈತರ ದುಡ್ಡನ್ನು ಕೊಡಲಿಕ್ಕೆ ಸಹಾಯವನ್ನು ಮಾಡಿದಂಥದ್ದು ಇನ್ನೂ ಸಹ ನೆನಪಿನಲ್ಲಿದೆ ನನಗೆ. ಅವರಲ್ಲದೇ ಇದ್ದಿದ್ದರೆ ಪ್ರತಿ ವರ್ಷ ನಮಗೆ ರೈತರಿಗೆ ದುಡ್ಡನ್ನು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ. ಆದರೆ ರಾಜೀನಾಮೆ ಕೊಟ್ಟು 2 ವರ್ಷಕ್ಕೆ ಅದು ಮುಚ್ಚಿ ಹೋಯಿತು. ಆದರೆ ಪುನಃ ಪ್ರಾರಂಭವಾಗುವಂಥದ್ದು ನನಗೆ ನಂಬಿಕೆ ಇಲ್ಲ. ಯಾಕಂತೇಳಿದರೆ ಈಗ ಜನ ತರಕಾರಿ ಬೇರೆ ಬೇರೆ ಬೆಳೆಗಳನ್ನು ಕಡಿದು, ಯಾಕೆ ಕಮರ್ಷಿಯಲ್ ಕ್ರಾಪ್ ಅಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದಾಗ ತಕ್ಷಣದಲ್ಲಿ ದುಡ್ಡು ಸಿಗ್ತದೆ ಅನ್ನೋ ಮನಸ್ಸಿನಲ್ಲಿ ಬಂದಾಗಿದೆ. ಮತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆದಾಗ ನಾವು ಶಿವಮೊಗ್ಗ ಮತ್ತು ಬೇರೆ ಕಡೆಯಿಂದ ಕಬ್ಬನ್ನು ತರ್ತಾ ಇತ್ತು, ಇವತ್ತು ಶಿವಮೊಗ್ಗ ಕಡೆಯಿಂದ ಬರಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ದಾವಣಗೆರೆಗೆ ಹೋಗ್ತಾ ಇದೆ, ಅಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆ ಈಗ ಶಿವಮೊಗ್ಗದಲ್ಲೂ ಪ್ರಾರಂಭ ಆಗಿದೆ ಕಾಣ್ತದೆ. ಇದು ನಾವು ರೈತರ ಸಮಸ್ಯೆ ಬೇರೆಯವರ ಮೇಲೆ ಅವಲಂಬಿತರಾಗಿಯೇ ನಾವಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಾವು ನೀಲಾವರ ಡ್ಯಾಮ್, ಉಪನೀರಿನ ಅಣೆಕಟ್ಟು ಪ್ರಾಯಶಃ ಅವತ್ತು ಸಹ ಅಪವಾದ ಇತ್ತು, ಅದನ್ನು ಹೊಯ್ಗೆ ಚೀಲದ ಮೇಲೆ ಡ್ಯಾಮನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಸಹ ಇತ್ತು. ಆದರೆ ಅದನ್ನು ನೋಡಿದ ಮೇಲೆ ನೆಬಾರ್ಡ್ನವರು ರೀಫೈನಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಇವತ್ತು ಎಲ್ಲ ಭಾಗದಲ್ಲಿ ಉಪ್ಪು ನೀರಿನ ಅಣೆಕಟ್ಟು ಮಾಡಿದ್ರಿಂದ ರೈತರಿಗೆ ನೀರಿನ ಕೊರತೆ ಅಷ್ಟು ಮೊದಲಿನಷ್ಟು ಕಾಣುವುದಿಲ್ಲ. ನಾವು ಸರ್ಕಾರ ಏನನ್ನು ಮಾಡಬೇಕು, ಮೂಲಭೂತ ಸೌಲಭ್ಯವನ್ನು ವ್ಯವಸ್ಥೆ ಮಾಡಬೇಕು ಬಿಟ್ಟರೆ ಧಾರಣೆ ಕಡೆಗೆ ಅವರಿಗೆ ನೀರಿನ ವ್ಯವಸ್ಥೆ ಆಗಬೇಕು, ಮಾರುಕಟ್ಟೆ ಹತ್ತಿರದಲ್ಲಿ ಆಗಬೇಕು, ಮಾರುಕಟ್ಟೆಗೆ ಹೋಗೋ ರಸ್ತೆ ಸರಿ ಇರಬೇಕು, ಇವೆಲ್ಲವನ್ನು ಮಾಡಿದಾಗ ಮಾತ್ರ ರೈತರಿಗೆ ಕಮ್ಮಿ ವೆಚ್ಚ, ಅವರಿಗೆ ಮಾರುಕಟ್ಟೆಗೆ ಹೋಗುವಂಥ ಖರ್ಚು ಕಮ್ಮಿ ಆಗಬೇಕಾಗ್ತದೆ. ನೀರನ್ನು ತಗೊಳ್ಳುವಂಥದ್ದು ಭಟ್ರು ಹೇಳಿದರು, ಬಜೆಟ್ ಡ್ಯಾಮಿನಿಂದ ರೈತರಿಗೆ ನಿಲ್ಲಿಸುವಂಥದ್ದು ಒಂದು ಸಲ ಅದನ್ನು ಹೋರಾಟವನ್ನು ಮಾಡಿದ್ರೆ ನಾನು ನಿಮ್ಮೊಟ್ಟಿಗಿದ್ದೆ. ಉಡುಪಿಗೆ ಕುಡಿಯುವ ನೀರನ್ನ ಕೊಡಲಿಗೋಸ್ಕರ ರೈತರ ನೀರನ್ನು ತೆಗೆಯುವುದನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಅದಾಗಬಾರ್ದು. ಉಡುಪಿಗೆ ಕುಡಿಯುವ ನೀರು ಸಿಕ್ಕಬೇಕಾಗ್ತದೆ, ರೈತರಿಗೆ ಅವರ ಬೆಳೆಗೆ ಬೆಳೆಯನ್ನು ಬೆಳೆಸಲಿಕ್ಕೆ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಡ್ಯಾಮನ್ನು ಕಟ್ಟಿದಾಗ ಆ ಡ್ಯಾಮಿನ ಮುಖೇನ ಹತ್ರ ಹತ್ರದ ರೈತರಿಗೆ ನೀರನ್ನು ಲಿಫ್ಟ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವೂ ಬಹಳ ಪ್ರಮುಖವಾದಂಥದ್ದು. ಈಗ ಕೊಬ್ಬರಿದಾಯಿತು, ನನಗೆ ನೆನಪಿದ್ದದ್ದು ಇನ್ನೊಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥದ್ದು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಪರಿಹಾರ ಮಾಡಿದಂತ ನನಗೆ ಗೊತ್ತಿದೆ. ಸಾಲ ಮನ್ನಾ ಆಗಬೇಕು ಅಂತ ಹೋರಾಟ ಆಗ್ತೈತೆ. ಆದರೆ ಶೃಂಗೇರಿ ಕಡೆಯಲ್ಲಿ ಹಳದಿ ಎಲೆ ರೋಗ ಇದೆ, ಅದನ್ನು ಈವಾಗಲೇ ಕೆಲವು ಕಡೆಯಲ್ಲಿ ಬಂತದ್ದು. ಅದರ ಬಗ್ಗೆ ನನಗೆ ನಾನು ಅಂದಿನ ಕೃಷಿ ಸಚಿವರಾದ ಶರದ್ ಪವಾರ್ ಅವರು, ವಾಣಿಜ್ಯ ಸಚಿವರಾದ ಆನಂದ್ ಶರ್ಮಾ ಅವ್ರನ್ನ ನೆನೆಸಿಕೊಳ್ಬೇಕಾಗ್ತದೆ. ಅಧಿಕಾರಿಗಳು ನಾವು ಜನರ ಕೆಲಸವನ್ನು ಮಾಡಲಿಕ್ಕೆ ಇರುವುದಂತ ಆಲೋಚನೆ ಇದ್ದರೆ ಅವರಿಗೆ ಜನರ ಬಂದಾಗ ಮುಖ ಗಂಟು ಹಾಕುವಂತ ಪ್ರಶ್ನೆ ಇಲ್ಲ, ಸಿಟ್ಟು ಮಾಡುವಂತ ಪ್ರಶ್ನೆ ಇಲ್ಲ. ಜನರು ಕೊಟ್ಟಂತ ತೆರಿಗೆ ನಮಗೆ ಸಂಬಳ ಸಿಕ್ಕುವಂಥದ್ದು, ನಾವೇನು ಕೆಲಸವನ್ನ ಮಾಡ್ತೇವೆ ನಮಗೆ ಸಿಕ್ಕುವಂತ ನೀವೆಲ್ಲ ಕೊಟ್ಟ ತೆರಿಗೆ, ರೈತರು ಕೊಟ್ಟ ತೆರಿಗೆಯಿಂದಾಗಿ ನಾವು ಸಂಬಳವನ್ನ ತಗೊಳ್ತೇವೆ ಅಂತ ನಾವು ಆಲೋಚನೆಯನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಬಂದಾಗ ಇನ್ನೊಂದ್ಸಲಿ ಬನ್ನಿ, ಮತ್ತೊಂದ್ಸಲಿ ಬನ್ನಿ, ಈಗ ಹೋಗಿ ಬರುವ ಖರ್ಚೇ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ದುಡ್ಡಾದರೂ ಕೊಟ್ಟು ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದಾಗಬಾರ್ದು. ರೈತರು ಕಷ್ಟದಲ್ಲಿದ್ದಾರೆ ಅನ್ನುವಂಥ ಭಾವನೆ ಅವರತ್ತಿರಬೇಕು. ಈಗ ಒಂದು ಹೊಸ ಯೋಜನೆ ಮಾಡಿದರೆ ಗ್ರಾಮದಲ್ಲಿಯೇ ಸಿಕ್ಕುವಂಥ ವ್ಯವಸ್ಥೆ ಗ್ರಾಮವನ್ನಂತ ಮಾಡಿದ್ರಿಂದ ಪ್ರಾಯಶಃ ಇನ್ನೂ ಸ್ವಲ್ಪ ತಾಲೂಕು ಆಫೀಸಿಗೆ ಹೋಗುವಂಥದ್ದು ನಿಲ್ತದೆ ಅಂತ ಕಾಣ್ತದೆ. ನಾವು ರೈತರ ಮಕ್ಕಳು ಎಲ್ಲರೂ ರೈತರಾಗುವುದಿಲ್ಲ, ಬೇರೆ ಬೇರೆ ಕಲಿತು ದೊಡ್ಡವರಾಗಿ ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ. ಅದಕ್ಕೆ ನಮ್ಮ ಆಯೋಗದಿಂದ ಇನ್ನೊಂದು ತೀರ್ಮಾನವನ್ನು ತಗೊಂಡಿದೆ ಅಂದರೆ ಏನು ಮೀಸಲಾತಿಯ ಪಟ್ಟಿ ಇದೆ, ನಾವು ಹುಡುಕ್ತಾ ಇದ್ದೇವೆ ಎಲ್ಲೆಲ್ಲಿ ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಹುಡುಕ್ತಾ ಇದ್ದೇವೆ, ಅವರನ್ನು ಹುಡುಕಿ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪಟ್ಟಿಯನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ಕಳಿಸಿದಾಗ ನಿಮಗೆ ತಾಲೂಕು ಆಫೀಸ್ನಲ್ಲಿ ಹೋಗಿ ಅವರ ಹತ್ರ ಚರ್ಚೆಯನ್ನು ಮಾಡುವಂಥದ್ದು ನಮ್ಮ ಹೆಸರಿದೆಯೇ ಇಲ್ವಾ ಅಂತ ಕೇಳುವಂಥ ಉದ್ಭವವೇ ಆಗಬಾರ್ದು. ನಿಮ್ಮೂರಿನಲ್ಲೇ ನಿಮಗೆ ಮಾಹಿತಿ ಸಿಕ್ಕಿದಾಗ ನಿಮ್ಮ ಮಕ್ಕಳು ನೇರವಾಗಿ ಅರ್ಜಿಯನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯದಿಂದ ಇದನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ಳಿ. MRP ಎಷ್ಟು ಬೇಗ ಮಾಡಲಿಕ್ಕೆ ಸಹ ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಕಂಡು ಅದನ್ನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡುವ ಹಾಗೆ, ಬೆಳೆ ಬಂದ ಮೇಲೆ ಅಲ್ಲ ಮುಂಚಿತವಾಗಿಯೇ ಯೋಜನೆ ಇದಕ್ಕೆ MRPಯನ್ನು ಸರ್ಕಾರ ಫಿಕ್ಸ್ ಮಾಡಿದರೆ ನಿಮಗೂ ಮಾರುಕಟ್ಟೆಯಲ್ಲಿ ಹೆಚ್ಚು ದರ ಸಿಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ಮತ್ತೆ ದೊಡ್ಡ ದುರಂತ ಆಗಬಾರದು ರೈತರಿಗೆ. ಇದರಿಂದ ಮುಂದಾಲೋಚನೆ ಇಲ್ಲ. ನಾವು ಪಟ್ಟಣದಲ್ಲಿಯೂ ಆಗಿ ಹಳ್ಳಿಯಲ್ಲಿಯೂ ಆಗಿ ಯಾವ ಭೂಮಿಯನ್ನು ಮಾರಿದ್ದೇವೆ ಅದೇ ಭೂಮಿಯನ್ನು ಖರೀದಿ ಮಾಡುವ ಪರಿಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ಅನ್ನುವಂಥದ್ದು ಮೊದಲೇ ಇದ್ರೆ ಬೇಕಾದ್ರೆ ಮಾರಿ, ಆದರೆ ಒಂದು ಭಾಗವನ್ನು ನೀವು ಇಟ್ಕೊಂಡು ಮಾರಿಬಿಟ್ರೆ ಮಾರಿ ಆದ ಮೇಲೆ ಪುನಃ ಖರೀದಿ ಮಾಡಲಿಕ್ಕೆ ಹೋಗುವ ಪರಿಸ್ಥಿತಿ ನಿಮಗೆ ನಿಮ್ಮ ಮಕ್ಕಳಿಗೆ ನಿರ್ಮಾಣ ಆಗಬಹುದು ಅಂತ ಆಗಬಾರದು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಈ ಒಂದು 25 ವರ್ಷಗಳ ಕಾಲ ನೀವೇನು ಹೋರಾಟವನ್ನು ಮಾಡಿದಿರಿ ತಮಗೆ ಶುಭವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ಳಿ. ಮುಂದಿನ ಯೋಜನೆಗಳಿಗೆ ಖಂಡಿತ ನಿಮಗೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ, ಕುಮ್ಕಿ ಹಕ್ಕನ್ನು ರೈತರಿಗೆ ಒದಗಿಸಿದರೆ ಅವರಿಗೆ ಕೃಷಿಗೂ ಕೂಡ ಪೂರಕವಾದಂತಹ ಒಂದು ವ್ಯವಸ್ಥೆ ಆಗ್ತದೆ, ಇದನ್ನು ಡೀಮ್ಡ್ ಫಾರೆಸ್ಟ್ ಜೊತೆಗೆ ಸೇರ್ಪಡೆ ಮಾಡಬಾರದು ಎನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇದೆ ಎನ್ನುವ ಮಾತನ್ನು ಅವರು ಹೇಳಿದರು. ಜೊತೆಗೆ ವಾರಾಹಿ ಯೋಜನೆಯಿಂದ ರೈತರಿಗೂ ಕೂಡ ನೀರಾವರಿಗೆ ಅನುಕೂಲವಾಗ್ತದೆ ಎನ್ನುವಂತಹ ಮಾತನ್ನು ಕೂಡ ಅವರು ಸೇರಿಸಿದರು. ಒಂದು ಕಡೆ ಉಡುಪಿ ಜಿಲ್ಲಾ ಕೃಷಿಕ ಸಂಘ 25 ವರ್ಷಗಳ ರಜತ ಮಹೋತ್ಸವ ಆಚರಣೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧೀಜಿಯವರ ಹೋರಾಟಗಾರರ ಕನಸೇನಿತ್ತು, ಉಳುವನೆ ಭೂಮಿಯ ಒಡೆ ಆಗ್ಬೇಕು ಅನ್ನೋಂತ ಕನಸೇನಿತ್ತು, ಆ ಕನಸಿಗೆ ಅನುಗುಣವಾಗಿ ಭೂಮಸುದೆ ಕಾನೂನು ಬಂದಂತ ಸಮಯದಲ್ಲಿ ಈ ವಾರ್ಷಿಕ ವರ್ಷಕ್ಕೆ 50 ವರ್ಷಗಳ ಬಂಗಾರದ ವರ್ಷ ಆಚರಣೆ ಮಾಡುವಂತ ಒಂದು ಅವಕಾಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೃಷಿಕ ಸಂಘದ 25ನೇ ರಜತ ಮಹೋತ್ಸವ, ಇನ್ನೊಂದು ಕಡೆ ಭೂಮಸುದೆ ಕಾನೂನಿಗೆ ಹೊಂದಿಕೊಂಡು 50 ವರ್ಷಗಳ ಬಂಗಾರದ ವರ್ಷವನ್ನು ಆಚರಣೆ ಮಾಡುವಂತ ಒಂದು ವರ್ಷ. ಇಂತಹ ಸಮಯದಲ್ಲಿ ಇವಾಗಲೇ ಉದ್ಘಾಟನೆ ಮಾಡಿದಂತ ಜಯಪ್ರಕಾಶ್ ಹೆಗ್ಡೆ ಅವರು ರೈತರ ಅವಶ್ಯಕತೆಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಅಂಶ, ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಭೂ ಮಸೂದೆ ಕಾನೂನು ಬಂದಂತ ಸಮಯದಲ್ಲಿ ಭೂ ನ್ಯಾಯ ಮಂಡಳಿಯ ಸದಸ್ಯನಾಗಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳು ನನ್ನ ಪಾಲಿ ಸಿಕ್ಕಿತ್ತು. ಒಂದು ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಕಾನೂನು ಬರಬೇಕು ಅಂತೇಳಿ ರೈತರಿಗೆ ಹೊಂದಿಕೊಂಡಿರುವಂತ ಜಾಗ, ಆ ಕೃಷಿ ಮಾಡಿದಂತ ಜಾಗ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಹೋರಾಟವನ್ನ ಪ್ರಪ್ರಥಮ ಬಾರಿಗೆ ನಾವು ಪುತ್ತೂರಿನಲ್ಲಿ ಶಾಸಕನಾಗಿರುವಾಗ ಪ್ರಾರಂಭ ಮಾಡಿದೆವು. ಒಂದು ಸಂದರ್ಭದಲ್ಲಿ ಆ ಕಾನೂನಾಗಿ ಬಂದಂತ ಸಮಯದಲ್ಲಿ ಆ ಕಾನೂನಿನ ಮುಖಾಂತರ ಇವತ್ತು ಸ್ವತಃ ವಿಲೇಜ್ ಹೋಗಿ ಅರ್ಜಿ ತಕೊಂಡು ಸಾಧಾರಣ 30,000 ಅರ್ಜಿ ಪ್ರಿಂಟ್ ಮಾಡಿ ಸಾಧಾರಣ 29,000 ಅರ್ಜಿ ಕಲೆಕ್ಟ್ ಮಾಡಿ 30-40 ವರ್ಷದಲ್ಲಿ ಇತ್ಯರ್ಥ ಆಗದಂತ ಒಂದು ಜಾಗವನ್ನ ಬರೇ 1.5 ವರ್ಷದಲ್ಲಿ ರಾತ್ರಿ ಹೊತ್ತು ಗ್ಯಾಸ್ ಲೈಟ್ ಇಟ್ಟು ಕೂಡ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಮಂಜೂರಾತಿ ಮಾಡುವಂತ ಅವಕಾಶ ಆಗಿತ್ತು. ನಮಗೆ ಒಂದು ಅವಕಾಶ, ಪುಣ್ಯದ ಅವಕಾಶ ಏನು ಅಂತ ಹೇಳಿದ್ರೆ 1.5 ಲಕ್ಷ ಎಕರೆ ಭೂಮಿಯನ್ನ ರೈತರಿಗೆ ಮಂಜೂರು ಮಾಡುವಂತ ಒಂದು ಪುಣ್ಯದ ಅವಕಾಶ, ಒಂದು ಯೋಗಾನುಯೋಗ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಇವತ್ತು ಮೆಡ್ರಾಸ್ ಸಂಸ್ಥಾನ ಇರುವಂತ ಸಮಯದಲ್ಲಿ ಇವತ್ತು ನಾವೆಲ್ಲ ಮಲಬಾರ್ ಡಿಸ್ಟಿಕ್ ಅನ್ನುವಂತ ರೀತಿಯಲ್ಲಿ ಇದ್ದಂತ ಸಮಯದಲ್ಲಿ ನಮ್ಮ ರೈತರಿಗಿದ್ದಂತ ಪ್ರಿವಿಲೇಜ್ ಕುಮ್ಕಿ ಹಕ್ಕು, ಆ ಕುಮ್ಕಿ ಹಕ್ಕು ಇವತ್ತು ರಾಜ್ಯ ವಿಂಗಡಣೆ ಆದ ನಂತರ ಕೇರಳ ರಾಜ್ಯದಲ್ಲಿ ಇವಾಗಲೇ ಕುಮ್ಕಿ ಹಕ್ಕನ್ನು ರೈತರಿಗೆ ಕೊಡುವಂಥ ಅವಕಾಶ ಆಗಿದೆ. ಆದರೆ ನಮ್ಮಲ್ಲಿ ಇನ್ನೂ ಕೂಡ ಆಗಲಿಲ್ಲ. ಕುಮ್ಕಿ ಅಂದರೆ ಏನು? ಕುಮ್ಕಿ ಅಂದರೆ ಪಟ್ಟ ಜಾಗದ 450 ಲಿಂಕ್ಸ್ ಜಾಗ. ಸಾಕಷ್ಟು ರೀತಿಯಲ್ಲಿ ರೈತರು ಕೃಷಿಯನ್ನು ಅದಕ್ಕೆ ಅವಲಂಬಿಸಿಕೊಂಡಿರುವಂಥ ಸಮಯದಲ್ಲಿ ಇವತ್ತು ಅಕ್ರಮ ಸಕ್ರಮ ಕಾನೂನು ಬಂತು. ಬಂದಂಥ ಸಮಯದಲ್ಲಿ ಇವತ್ತು ಕುಮ್ಕಿ ಅಂತ ಹೇಳಿದರೆ ಸೊಪ್ಪು ಕಟ್ಟಿಗೆಯ ಹಕ್ಕು, ಜಾಗ ಸರಕಾರಿ. ಸರಕಾರ ಜಾಗದಲ್ಲಿ ಯಾರು ಅಕ್ರಮವಾಗಿ ಮಾಡಿದ್ದಾರೆ ಅವರಿಗೆ ಅಕ್ರಮ ಸಕ್ರಮ ಕಾನೂನಿನ ಮುಖಾಂತರ ಪ್ರಥಮ ಹಂತದಲ್ಲಿ ನಾವೆಲ್ಲ ಮಂಜೂರಾತಿ ಮಾಡಿ ಹಕ್ಕುಪತ್ರ ಕೊಟ್ಟೆವು. ಆದರೆ ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದ ನಂತರ ಅದು ಹಾಗೇ ಉಳಿತು. ಇವತ್ತು ಕುಮ್ಕಿಯನ್ನು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಸೇರಿಸಿದ್ದಾರೆ. ಹೆಚ್ಚಿನ ಅಂಶ, ಅದನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಯಾವುದೇ ಆಡಳಿತ ಬಂದರೂ ಕೂಡ ರೈತರಿಂದ ಕುಮ್ಕಿಯನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಮಯದಲ್ಲಿ ಆ ಕುಮ್ಕಿಯ ಹಕ್ಕು ಸಿಕ್ಕಿದ್ರೆ ಇನ್ನಷ್ಟು ಕೃಷಿ ಮಾಡುವಂಥ ರೀತಿಯ ಅವಕಾಶಗಳು, ಇನ್ನಷ್ಟು ಭೂಮಿ ಮುಖಾಂತರ ರೈತರಿಗೆ ಅನುಕೂಲ ಆಗುವಂಥ ರೀತಿಯ ಅವಕಾಶಗಳಿರ್ತದೆ. ಇವತ್ತಲ್ಲ ನಾಳೆ ಹೆಚ್ಚಿನ ಅಂಶ ಡೀಮ್ಡ್ ಫಾರೆಸ್ಟ್ನಿಂದ ವಿರಹಿತ ಪಡಿಸಬೇಕು ಅನ್ನುವಂಥ ರೀತಿಯ ಒತ್ತಾಯ ಮಾಡಿಕೊಂಡು ನಾವು ತಂದಿತ್ತು. ಇಂಥ ಇವತ್ತು ಕುಮ್ಕಿ ಹಾಕು ನಮ್ಮ ರೈತರಿಗೆ ಸಿಕ್ಕಿದ್ರೆ ಇನ್ನಷ್ಟು ಕೃಷಿಯನ್ನ ಕೃಷಿ ಅವಲಂಬಿತವಾದಂತಹ ಜಾಗವನ್ನ ರೈತರಿಗೆ ಇವತ್ತು ಅನುಕೂಲಕರವಾಗಿ ಮಾಡುವಂತ ಅವಕಾಶಗಳಾಗ್ತದೆ. ಇವತ್ತು ಕುಡಿಯುವ ನೀರಿಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ VS ಆಚಾರ್ಯ ಇದ್ರು, ಅವರು ಇವತ್ತು ನಮ್ಮ ಸರ್ಕಾರ ಇತ್ತು, ನಾವು ಜನಪ್ರತಿಗಳಾಗಿತ್ತು, ಅವರು MLC ಆಗಿದ್ರು, ಆದ್ರೂ ಕೂಡ ಅವರು ಹಿರಿಯರು, ಅವರಿಗೆ ಅನುಭವ ಇತ್ತು. ಹಾಗಾಗಿ ಅವರು ಸಲಹೆ ಕೊಟ್ಟು ನಾವು ಪ್ರತಿಯೊಂದು ನದಿಯ ನೀರನ್ನು ಕೂಡ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಇಲ್ಲಿ ಕುಡಿಯುವ ನೀರಿಗೆ ನಾವು ಸ್ವರ್ಣ ನದಿಯ ನೀರನ್ನೇ ತರುವ ಅನ್ನುವಂಥ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಆ ಪ್ರಕಾರ ಪ್ರತಿಯೊಂದು ನದಿಯ ನೀರನ್ನು ಕೂಡ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಕಾರ್ಯಕ್ರಮ. ಬಹಳಷ್ಟು ಸಂದರ್ಭಗಳಿಂದ ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕು ಪಂಚಾಯತ್, ಇವತ್ತು ನಮ್ಮ ಸರ್ಕಾರದ ಹಂತದಲ್ಲಿ ನದಿಗಳಿಗೆ ಸೀರೀಸ್ ಆಫ್ ವೆಂಟೆ ಡ್ಯಾಮ್ ಆಗಬೇಕು ಅನ್ನೋ ಕಾರ್ಯಕ್ರಮ ಇತ್ತು. ಪಶ್ಚಿಮ ವಾಹಿನಿ ಯೋಜನೆ ಬರಬೇಕು ಅಂತೇಳಿ ಇವತ್ತು ಎತ್ತಿನಹೊಳೆ ಕಾರ್ಯಕ್ರಮ ಆಗುವಂತ ಸಮಯದಲ್ಲಿ ಅವಿಭಾಜ್ಯ ಜಿಲ್ಲೆಯವರು ಎತ್ತಿನಹೊಳೆಗೆ ನಾವು ವಿರೋಧ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನಮಗೆ ಎತ್ತಿನಹೊಳೆಗೆ ಪರ್ಮಿಷನ್ ಕೊಡಬೇಕಾಗಿದ್ರೆ ಸೀರೀಸ್ ಆಫ್ ವೆಂಟೆ ಡ್ಯಾಮ್ ಪಶ್ಚಿಮ ವಾಹಿನಿಗೆ ನಾವು ಅನುಮತಿ ಕೊಡಬೇಕು ಅಂತೇಳಿ ಆ ಕಂಡೀಷನ್ ಪ್ರಕಾರ ಇವತ್ತು ಪಶ್ಚಿಮ ವಾಹಿನಿಗೆ ಅನುಮತಿ ಸಿಗುವಂತ ಅವಕಾಶ ಆಯಿತು. ಇವತ್ತು ವೈಜ್ಞಾನಿಕವಾಗಿ ಇವತ್ತು ಅನೇಕ ವಿಚಾರಗಳ ಬಗ್ಗೆ ತಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತು ಕೃಷಿಯನ್ನ ಮಾಡಿ ಕಷ್ಟಪಟ್ಟು ಇವತ್ತು ತನ್ನ ಸಾಧನೆ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ದಾರೆ. 25 ಮಂದಿಯನ್ನ ಗುರುತಿಸಿ ತಾವು ಸನ್ಮಾನಿಸಿದ್ದೀರಿ. ಅವರಿಗೆ ನಮಗೆ ಅನ್ನ ಕೊಡುವಂತ ರೈತ ಸಮುದಾಯವನ್ನ ತಾವು ಗುರುತಿಸೋಸ್ಕರ ಅವರೆಲ್ಲರೂ ಕೂಡ ಭಗವಂತ ಇನ್ನಷ್ಟು ಆಯುರಾರೋಗ್ಯ ಭಾಗ್ಯ ಕೊಡಲಿ, ಈ ಕೃಷಿಯನ್ನ ಇನ್ನಷ್ಟು ಮುಂದುವರಿಸುವಂತ ರೀತಿಯಲ್ಲಿ ಆಗಿ ಇನ್ನೂ ಉಳಿದ ಕೃಷಿಕರಿಗೆ ಕೂಡ ಒಂದು ಮಾರ್ಗದರ್ಶಕರಾಗುವಂತ ಅವಕಾಶಗಳಾಗಲಿ ಅಂತ ಹಾರೈಕೆ ಮಾಡಿಕೊಂಡು ನಾನು ಒಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಘುಪತಿ ಭಟ್ ಅವರು ತಮ್ಮ ಭಾಷಣದಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ, ಭತ್ತದ ಕೃಷಿಯನ್ನು ಹೆಚ್ಚು ವ್ಯಾಪಕವಾಗಿ ಮಾಡುವ ಉದ್ದೇಶದಿಂದ ಸಾವಯವ ಕೃಷಿಯಲ್ಲಿ ಭತ್ತದ ಉತ್ಪಾದನೆಯನ್ನು ಮಾಡಿ ತನ್ನದೇ ಆದಂತಹ ಮಾರುಕಟ್ಟೆಯನ್ನು ಕಂಡುಕೊಳ್ಳುವುದಕ್ಕೂ ಕೂಡ ಸಾಧ್ಯವಿದೆ. ಕೇದಾರೋತ್ಥಾನ ಸಂಸ್ಥೆಯ ಮೂಲಕ ಇದನ್ನು ಸಾಧಿಸಲಾಗಿದೆ. ಮುಂದಿನ ವರ್ಷಗಳಲ್ಲಿ ಭತ್ತ ಬೆಳೆಗಾರರ ಒಂದು ಸಂಘಟನೆಯಾಗಿ FPO ಅಥವಾ ರೈತ ಉತ್ಪಾದಕ ಕಂಪನಿಯನ್ನು ಪ್ರಾರಂಭಿಸುವಂತಹ ಒಂದು ಆಲೋಚನೆಯೂ ಕೂಡ ಇದೆ ಎನ್ನುವ ಮಾತನ್ನ ಅವರು ಹೇಳಿದರು. ನಾನು ಪ್ರಪ್ರಥಮವಾಗಿ ಉಡುಪಿ ಜಿಲ್ಲಾ ಕೃಷಿಕ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೃಷಿಕರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ, ಅದಕ್ಕೆ ನನ್ನ ಅಭಿನಂದನೆ. ನಮ್ಮ ಜಿಲ್ಲೆಯಲ್ಲಿ ಕೃಷಿಕರ ಸಂಖ್ಯೆಯೇ ಕುಂಠಿತ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಷ್ಟು ಜನ ಕೃಷಿಕರು ಅಂತ ಸೇರ್ತಾ ಇರುವಂಥದ್ದು ಒಂದು ಒಳ್ಳೆಯ ಶುಭ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನೀವು ಸೇರಿಕೊಂಡು ಕೃಷಿಕ ಸಂಘದ ನೇತೃತ್ವದಲ್ಲಿ ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿಯೂ ಕೃಷಿ ಚಟುವಟಿಕೆಗಳು ನಿರಂತರವಾಗಿ ಮುಂದುವರಿಲಿಕ್ಕೆ ಬೇಕಾದಂಥ ರೂಪುರೇಖೆಗಳನ್ನು ಮತ್ತು ಪ್ಲ್ಯಾನಿಂಗನ್ನು ನಾವು ಮಾಡೋಣ ಅಂತ ಹೇಳುವಂಥದ್ದು ಕಳಕಳಿ ನನ್ನಂಥದ್ದು. ಈಗ ಕೃಷಿಕ ಸಂಘ ಈಗಾಗಲೇ ಹಲವಾರು ವರ್ಷಗಳಿಂದ ಪ್ರಾಯಶಃ ಎಷ್ಟು ವರ್ಷ ಆಯಿತು, 25 ವರ್ಷದಿಂದ ಕೃಷಿಕರ ಸಮಸ್ಯೆಯ ಬಗ್ಗೆ ಸರ್ಕಾರದಲ್ಲಿ, ಜನಪ್ರತಿನಿಧಿಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಯಾವುದಾಗಬೇಕು ಅಂತ ಹೇಳುವಂಥದ್ದನ್ನು ಅದರ ಅಧ್ಯಯನ ಮಾಡಿ ಚರ್ಚೆ ಮಾಡಿ ರೈತರಿಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದೊಡಗುತ್ತಾ ಇದೆ. ರೈತರಿಗೆ ಸಮಗ್ರ ಕೃಷಿಯ ಬಗ್ಗೆ ಇರ್ಬೋದು ಅಥವಾ ಕೃಷಿಯಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಲಾಭದಾಯಕ ಆಗುವಂಥ ದೃಷ್ಟಿಯಿಂದ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಪ್ರಾಯಶಃ ಶ್ರೀನಿವಾಸ್ ಭಟ್ರು, ಶರ್ಮರವರು, ಇನ್ನೆಲ್ಲ ಇತರ ಬಲ್ಲಾಳರು, ನಮ್ಮ ತಂಡ ಒಂದು ಮಾರ್ಗದರ್ಶನವನ್ನು ಮಾಡಿಕೊಂಡು ಅವರೇ ಸ್ವತಃ ಆ ಮಾದರಿಯ ಕೃಷಿಯನ್ನು ನಡೆಸಿಕೊಂಡು ಕೃಷಿಕರಿಗೆ ಒಂದು ಮಾದರಿಯಾದಂಥ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಇದು ಅತ್ಯಂತ ಅವಶ್ಯಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆ 25-30 ವರ್ಷದ ಹಿಂದೆ ನಾವು ತಗೊಂಡ್ರೆ ನಮ್ಮ ಜಿಲ್ಲೆ ಭತ್ತದ ವಿಷಯದಲ್ಲಿ ಅಥವಾ ಆಹಾರದ ವಿಷಯದಲ್ಲಿ ಸ್ವಾವಲಂಬಿ ಆದಂಥ ಜಿಲ್ಲೆ. ಇವತ್ತು ನಮ್ಮ ಕೃಷಿ ಕ್ಷೇತ್ರಗಳು ವಿಶೇಷವಾಗಿ ಭತ್ತದ ಕೃಷಿಯಲ್ಲಿ ನಾವು ನಮಗೆ ಬೇಸಾಯವನ್ನು ಮಾಡಿಕೊಳ್ಳಿಕ್ಕಾಗದೆ ನಾವು ಹೊರ ಜಿಲ್ಲೆ ಹೊರ ರಾಜ್ಯವನ್ನು ಅವಲಂಬಿತವಾದಂಥ ಒಂದು ಸಂದರ್ಭ ಬಂದಿದೆ. ಇದರಲ್ಲಿ ಸರ್ಕಾರವನ್ನು ದೂರಿ ಪ್ರಯೋಜನ ಇಲ್ಲ, ರೈತರನ್ನಂತೂ ದೂರಿ ಯಾವುದೇ ಪ್ರಯೋಜನ ಇಲ್ಲ, ವ್ಯವಸ್ಥೆಗಳು ಆ ರೀತಿ ಆಗಿದೆ. ಆದರೆ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಸಾಬೀತಾಗಿದೆ, ಕೊನೆಗೆ ಉಳಿಯುವುದು ನಮಗೆ ಕೃಷಿ ಮಾತ್ರ, ಕೊನೆಗೆ ಉಳಿಯುವುದು ಕೃಷಿ ಮಾತ್ರ. ಏನು ಕೈಗಾರಿಕೆ ಬರಲಿ, ಏನು ಇದು IT BT ಬರಲಿ, ಯಾವುದೇ ಇಂಡಸ್ಟ್ರಿ ಬರಲಿ, ಯಾವುದಾದ್ರೂ ಕೋವಿಡ್ನಂಥ ಮಹಾಮಾರಿ ಬಂದರೆ ಲಾಸ್ಟ್ ಎಲ್ಲರೂ ಅವಲಂಬಿತನಾದ್ದು ಕೃಷಿಯನ್ನೇ. ಸೊ ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ ನಮ್ಮ ಭಾರತಕ್ಕೆ ಕೃಷಿಯೇ ಆಧಾರಿತ. ನಮ್ಮಲ್ಲಿ ಕೇಂದ್ರ ಸರ್ಕಾರ 2 ವರ್ಷವೂ ಕೋವಿಡ್ನ ಸಂದರ್ಭದಲ್ಲಿ ಆಹಾರ ಧಾನ್ಯ ಇದನ್ನು ಮಾಡಿತ್ತು, ಏನು ರೇಷನ್ ಮೂಲಕ ಕೊಟ್ಟರು ಬಡವರಿಗೆಲ್ಲ. ಎಲ್ಲಿಂದ ಕೊಟ್ಟರು? ನಮ್ಮ ಹತ್ರ ಆಹಾರ ದಾಸ್ತಾನು ನಮ್ಮ ದೇಶದಲ್ಲಿ ಅಷ್ಟು ಇದ್ದದ್ರಿಂದ ಕೊಡಲಿಕ್ಕಾಯ್ತು, ಹೊರಗಿನಿಂದ ತಂದು ಕೊಟ್ಟದ್ದಲ್ಲ. ನಮ್ಮ ಹತ್ರ ಅಷ್ಟು ದಾಸ್ತಾನು ಇದ್ದದ್ರಿಂದ ಲಾಕ್ಡೌನ್ನ ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಯಾರು ಕಾರಣ? ರೈತರು ಅಷ್ಟು ಬೆಳೆಯನ್ನು ಬೆಳೆದು ರೈತರ ದಾಸ್ತಾನಿದ್ದರಿಂದ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕು, ನಮ್ಮ ಕೊನೆಗೆ ನಮಗೆ ಉಳಿಯುವಂಥದ್ದು ಕೃಷಿ ಮಾತ್ರ ಅಂತ. ನಮ್ಮ ಕೃಷಿಕ ಸಂಘ ಮತ್ತು ಕೃಷಿಕ ಈಗದವರು ನಾನು ತುಂಬ ಕಡೆ ನೋಡ್ತೇನೆ, ಯುವ ಸಮುದಾಯವನ್ನು ಕೃಷಿ ಸಮುದಾಯದವರಿಗೆ ಆಕರ್ಷಿಸುವಂಥ ದೃಷ್ಟಿಯಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಈಗ ಕೆಲವರು ಮಾಡ್ತಾ ಇದ್ದಾರೆ, ಕಷ್ಟಪಟ್ಟು ಲಾಭವನ್ನು ಪಡಿತಾ ಇದ್ದಾರೆ, ಕೆಲವರು ಹಾಗೆ ಬಿಟ್ಟಿದ್ದಾರೆ. ನಮ್ಮ ಯುವಕರಿಗೆ ನಾನು ಮೊನ್ನೆ ಇದನ್ನು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೇಳಿದೆ, ಕೃಷಿ ಕ್ಷೇತ್ರ ಅಂತ ಹೇಳಿದರೆ ಅದು ನಿರ್ಲಕ್ಷಿತ ಕ್ಷೇತ್ರ ಅಂತ ಆಗಬಾರ್ದು, ಗೌರವದ ಕ್ಷೇತ್ರ ಅಂತ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗ. ಲಾಭ ನಷ್ಟ ಎರಡನೇದು, ಗೌರವದ್ದು. ನಾನು ನೋಡಿದ್ದೇನೆ ನಮ್ಮಲ್ಲಿ ಬೆಂಗಳೂರು ಬಾಂಬೆ ಹೋದರೆ 9,000-12,000 ಸಪ್ಲೈ ಮಾಡಲಿಕ್ಕೆ ಹೋಗ್ತಾರೆ ಜನ ಇಲ್ಲಿಯವರು, ಇದೇ ಜಿಲ್ಲೆಯವರು. ಅವರಿಗಿಲ್ಲಿ 4-5 ಎಕರೆ ಹಳ್ಳಿಯಲ್ಲಿ ಭೂಮಿ ಇರ್ತದೆ. ಅದೇ ಕೆಲಸವನ್ನು ಅಷ್ಟೇ ಪರಿಶ್ರಮವನ್ನು ಅವರು ಇಲ್ಲಿ ಮಾಡಿದರೆ ಕನಿಷ್ಠ 20-25,000 ಅವರು ಸಮರ್ಥನೆ ಮಾಡ್ಬೋದು. ಆದರೆ ಕೃಷಿ ಅಂತೇಳಿದರೆ ನಿರ್ಲಕ್ಷ್ಯ ಆಗಿದೆ. ಅದು ಹೋಗಲಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು, ಅದಾದಾಗ ಆಗ್ತದೆ. ಮತ್ತು ಲಾಭದಾಯಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಜನರಿಗೆ ತಯಾರು ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗ ಬಲ್ಲಾಳರು ನನಗೆ ಹೇಳಿದರು ಯಂತ್ರೋಪಕರಣಗಳ ಸಹಕಾರ ಖಂಡಿತ ಭಾಳ ದೊಡ್ಡ ಶಾರ್ಟೇಜ್ ಇದೆ. ನಾವು ಈ ಬಾರಿ ನಮ್ಮ ಕೇದಾರೋತ್ಥಾನದ ಅನುಭವವನ್ನು ತೆಗೆದುಕೊಳ್ಳುವಾಗ ಮತ್ತೆ ಭಾಳ ದೊಡ್ಡ ಲಾಬಿ ಇದೆ, ಅದು ಮಾಫಿಯಾ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆ ಕೊಯ್ಯುವ ಟೈಮಲ್ಲಿ, ಕಟಾವು ಟೈಮಲ್ಲಿ, ನಡುವ ಟೈಮ್ನಲ್ಲಿ ನಿಮಗೆ ಡಿಮಾಂಡ್ ಕ್ರಿಯೇಟ್ ಮಾಡ್ತಾರೆ, ಅವರೊಳಗೆ ಯೂನಿಯನ್ ಮಾಡ್ಕೊಳ್ತಾರೆ. ಯಾವುದು ಮತ್ತೆ ಕಮ್ಮಿ ರೇಟಿಗೆ ಬರಲ್ಲ, ಬೇಕಾದ ಟೈಮಿಗೆ ಬರಲ್ಲ. ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ನಮ್ಮ ಜನರಿಗೆ ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಯಾಂತ್ರಿಕೃತ ಕೃಷಿ ಯಶಸ್ಸಾಗುವುದಿಲ್ಲ ಅಂತ ಭಾವನೆ ಇದೆ. ಅದು ಸುಳ್ಳಾಗಿದೆ. ಈಗ ಅದು ಯಶಸ್ಸಾದ್ದನ್ನು ನಾವು ನೋಡಿದ್ದೇವೆ. ನಾವು ಇವತ್ತು ಎಷ್ಟೋ ಕಡೆಗೆ ನಾವು ನಮ್ಮ ಹಡಿಲು ಭೂಮಿಯ ಕೃಷಿಗೆ ಹೋದಂಥ ಸಂದರ್ಭದಲ್ಲಿ, ಸರ್ ಇಲ್ಲಿ ನೀವು ಕೃಷಿ ಯಂತ್ರೋಪಕರಣದಲ್ಲಿ ಆಗೋದಿಲ್ಲ, ನಮಗೆ ಕೈ ನಾಟಿ ಮಾಡಬೇಕು ಅಂತ ಹೇಳುವಂಥದ್ದು ಹೇಳ್ತಾ ಇದ್ವಿ. ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಡಾಕ್ಟರ್ ಶಂಕರ್ ಅವರೆಲ್ಲ ಬಂದಂಥ ಸಂದರ್ಭ ಇಲ್ಲ ಮಾಡ್ಬೋದು ಅಂತ ಮಾಡಿದ ನಂತರ ಯಶಸ್ಸಾಗಿದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಯಂತ್ರೋಪಕರಣಕ್ಕೆ ನಾವು ಒಗ್ಗುವಂಥ ಒಂದು ಮನಸ್ಥಿತಿಯನ್ನು ನಾವು ಕೃಷಿಕ ಸಂಘದ ನೇತೃತ್ವದಲ್ಲಿ ಮಾಡಬೇಕು. ಯಂತ್ರೋಪಕರಣಗಳನ್ನು ಪೂರೈಸುವ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಾಗಿದೆ. ನಾವು ಇವತ್ತು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ 4 ಯಂತ್ರ ಸಹಾಯಕ ಕೇಂದ್ರಗಳನ್ನು ನಾನು 6 ಕೇಳಿದೆ, 4 ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ, ಒಂದು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು 2 ತಿಂಗಳೊಳಗೆ, ಈಗ ನಾಳೆ ಬಜೆಟ್ ಅಧಿವೇಶನ, ನಾನು ನಾಳೆ ಬೆಂಗಳೂರಿಗೆ ಹೋಗ್ತೇನೆ. ನಮ್ಮ ಕ್ಷೇತ್ರಕ್ಕೆ ಇನ್ನೂ 3 ಆದರೂ ಬಂದರೆ ನಾವು ಅದನ್ನು ರೈತರ ಒಂದು ಗುಂಪುಗಳನ್ನು, ಈಗ ನಮ್ಮ ಕೇದಾರೋತ್ಪನ್ನದಲ್ಲಿ ಯಾರು ತೊಡಗಿಸ್ಕೊಳ್ತಾ ಇದ್ರು ಸ್ವಯಂ ಸೇವಕರಾಗಿ, ಅವರ ಗುಂಪುಗಳಿಗೆ ಕೊಡುವಂಥದ್ದು ಅಂತ ಮಾಡಿದ್ದೇವೆ. ಆಗ ಯಂತ್ರೋಪಕರಣಗಳ ಆದರೆ ಅದು ಯಶಸ್ಸಾಗಲಿಕ್ಕೆ ಸಾಧ್ಯತೆ ಇದೆ. ಎರಡನೇದು ನಮಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ. ಅದಕ್ಕೆ ಒಂದು ಕೃಷಿ ಕೆಲಸ ಗೌರವ ಅಲ್ಲ ಅಂತ ಹೇಳುವಂಥದ್ದನ್ನು ನಾವು ಮಾಡಬೇಕು. ಅದಕ್ಕೆ ನೀವು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ, ಸನ್ಮಾನ ಮಾಡುವಂಥದ್ದು, ಒಳ್ಳೆ ಒಳ್ಳೆ ಕೃಷಿಕರನ್ನು ಕರೆದು ಸನ್ಮಾನ ಮಾಡುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಆಗ ಒಂದು ಒಳ್ಳೆಯ ಮೆಸೇಜ್ ಹೋಗ್ತದೆ, ಕೃಷಿಕರಿಗೂ ಸನ್ಮಾನ ಇದೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಎರಡನೇದು ನಮ್ಮಲ್ಲಿ, ನಾನು ಯಾವಾಗಲೂ ಹೇಳಿದ್ದೇನೆ, ಒಂದು ಮನಸ್ಥಿತಿಯನ್ನು ಬಿಲ್ಡಪ್ ಮಾಡಬೇಕು. ನಾವು ಊರಿನ ಜನ, ನಾವು ಅಂದರೆ ನನ್ನನ್ನು ಸೇರಿ ಹೇಳೋದು, ನಾನು ಯಾವ ಮನೆಯವರು, ಯಾವ ಪ್ರಾಪರ್ಟಿಯವರು ಕೃಷಿ ಭೂಮಿಯನ್ನು ಹಡಿಲು ಬಿಟ್ಟಿದ್ದಾರಾ, ಅವರನ್ನು ಅವರಿಗೆ ಗೌರವ ಇಲ್ಲದಿದ್ದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅವರು ಕೃಷಿ ಮಾಡಬೇಕು, ಅವರಿಗೆ ಆಗದಿದ್ದರೆ ಸಾಮೂಹಿಕ ಕೃಷಿಗೆ ಒತ್ಕೊಳ್ಬೇಕು. ಕಾರ್ಪೊರೇಟ್ ಫಾರ್ಮಿಂಗ್ ಏನು ಕೇಂದ್ರ ಸರ್ಕಾರದ ಕಾನೂನನ್ನು ತಪ್ಪಲ್ಲಿ ತಿಳ್ಕೊಂಡ್ರು, ಅದರಿಂದ ನಮಗಿದ್ದಂಥ ಒಳ್ಳೆ ಅವಕಾಶವನ್ನು ಕಳ್ಕೊಂಡೆವು. ಯಾರೋ ಕೆಲವು ಲಾಬಿಗಳು ಪ್ರತಿಭಟನೆಯನ್ನು ಮಾಡಿ ನಮಗೆ ರೈತರಿಗೆ ಒಳ್ಳೆ ಅವಕಾಶ ಇದ್ದದ್ದು, ನಮಗೆ ನೇರವಾದ ಮುಕ್ತ ಮಾರುಕಟ್ಟೆ ಮಾಡುವಂಥದ್ದು ಇವತ್ತು FPOL ಅದರ ಅಡಿಯಲ್ಲೇ ಬಂದಂಥದ್ದು. ಆದರೆ ಅದು ಸುಮ್ಮನೆ ಯಾವುದೋ ಹಿತಾಸಕ್ತಿಗಳು, ಏನು ಹೇಳ್ತಾರಲ್ಲ, ದಲ್ಲಾಳಿಗಳ ಹಿತಾಸಕ್ತಿಗಳು ಅದನ್ನು ಪ್ರತಿಭಟನೆಯ ರೂಪದಲ್ಲಿ ಹತ್ತಿಕ್ಕಿದ್ರು ಬಿಡಿ, ಅದು ಆಡಳಿತ ವ್ಯವಸ್ಥೆ. ಆದರೆ ನನಗೆ ಕಾಣುವಂಥದ್ದು ಸಣ್ಣ ಸಣ್ಣ ನಮ್ಮ ಸಮಸ್ಯೆ 30 cents, 50 cents, 60 cents ಜಾಗ ಅವನಿಗೆ ಸಣ್ಣದು ಮಾಡಿ ಆಗಲ್ಲ. ಆ ರೀತಿ ನಾವು ಒಟ್ಟಾಗಿ ಮಾಡುವಂಥದ್ದನ್ನು ನಾವು ಮಾಡ್ಬೋದು. ಈಗ ನಮ್ಮ ಕೇದಾರೋತ್ಥಾನ ಟ್ರಸ್ಟ್ 1 ವರ್ಷ ನಾವು ಕೇದಾರೋತ್ಥಾನ ಟ್ರಸ್ಟ್ ಮೂಲಕ 1,500 ಎಕರೆಯನ್ನು ಮಾಡಿದೆವು. ಸುಮಾರು 800 ಟನ್ ನಮಗೀಗ ಭತ್ತ ಬಂದಿದೆ. ಅದು ಇಳುವರಿ ಪ್ರಕಾರ ಏನಲ್ಲ, ಆದರೆ ನಮಗೆ ನೀರಿನಲ್ಲಿ ತುಂಬ ಹೋಯಿತು, ನಮ್ಮದು ಸಾವಯವ ಹಾಕ್ತಿರೋ ಕಡಿಮೆ, ಅದೆಲ್ಲ ಬೇರೆ ವಿಷಯ. ಆದರೆ ಮುಂದಿನ ವರ್ಷ ನಾವು ಅದನ್ನು ಟ್ರಸ್ಟ್ನಡಿಯಲ್ಲಿ ಮಾಡಲ್ಲ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ FPO, ನಿಮ್ಗೆ ಗೊತ್ತಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಡಿಯಲ್ಲಿ ಭತ್ತದ FPOನ ನಾವು ಕೇದಾರೋತ್ಥಾನದವರು ಪಡ್ಕೊಂಡಿದ್ದೇವೆ. ಅದನ್ನು ಕಂಪನಿ ಆ್ಯಕ್ಟಲ್ಲಿ ಈಗಾಗಲೇ ನಾವು ರಿಜಿಸ್ಟರ್ ಮಾಡಿ ಆಗಿದೆ. ಈಗ ನಾನು ಅದರಲ್ಲಿ ಯಾರೋ ಉದ್ಯಮಿ ರಿಜಿಸ್ಟರ್ ಆಗಲಿಕ್ಕೆ ಆಗಲ್ಲ, ನಂದು RTC ಕೃಷಿ ಇದ್ದದ್ರಿಂದ ಮಾತ್ರ ರಿಜಿಸ್ಟರ್ ಆಯಿತು. ಇದು ಕಂಪನಿ ಆ್ಯಕ್ಟಲ್ಲಿ ಆಗ್ತದೆ. ಹಾಗಾಗಿ ಮುಂದಿನ ವರ್ಷ ನಮ್ಮ ಯೋಜನೆ ಅದು ಟ್ರಸ್ಟ್ ಆಗಲ್ಲ. ಟ್ರಸ್ಟ್ ಆದ್ದರಿಂದ ನಮಗೆ ಸುಮಾರು 1 ಕೋಟಿಯಷ್ಟು ಇದು ಬಂದಿದೆ, ಏನು ಡೊನೇಷನ್ ಬಂದಿದೆ ಅದ್ರಲ್ಲಿ ಮಾಡಿದೆ, ಮುಂದಿನ ವರ್ಷ ಡೊನೇಷನ್ ನಾವು ತಗೊಳ್ಳಿಕ್ಕಾಗಲ್ಲ ಕಂಪನಿ. ಇದರ ಮೂಲಕ ನಾವು ಈಗ ಯೋಚನೆಯನ್ನು ಈಗಾಗಲೇ ಚರ್ಚೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ನೀವೇ ಕೃಷಿಯನ್ನು ಮಾಡಬೇಕು. ಈ ವರ್ಷ ನಾವು ಲಾಟಲ್ಲಿ ಮಷಿನರೀಸ್ ತಂದು ನೇಜಿಯನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಕೊಂಡು ನಮ್ಮ ಹತ್ರ ಟ್ರೇ ಎಲ್ಲ ಇದೆ, ಅವರಿಗೆ ಕಡಿಮೆ ದರದಲ್ಲಿ ನೇಜಿ ಮಿಷಿನರೀಸ್ಗಳನ್ನು ಕೊಡಲಿಕ್ಕೆ ನಮ್ಮ ಸಹಕಾರ ಇರ್ತದೆ. ಅವರೇ ಮಾಡಬೇಕು, ಅವರೇ ಇನ್ವೆಸ್ಟ್ ಮಾಡಬೇಕು. ನಮ್ಮ ಯೋಜನೆ ಇರುವಂಥದ್ದು ಎಫ್ ಪಿ ಒ ಮೂಲಕ, ಈಗ ಕೇದಾರೋತ್ಥಾನ ರೈತರ ಉತ್ಪಾದಕ ಕಂಪನಿಯನ್ನು ಮಾಡಿದ್ದೇವೆ ನಾವು. ಆ ಕಂಪನಿಯ ಮೂಲಕ ಅವರ ಭತ್ತವನ್ನು ನೇರವಾಗಿ ಖರೀದಿ ಮಾಡುವಂಥದ್ದು ನಮ್ಮ ಕೆಲಸ ಅದು. ಆದರೆ ನಾವು ಒಂದು ಕಂಡೀಷನ್ ಹಾಕಿದ್ದೇವೆ, ನೀವು ಸಾವಯವವನ್ನೇ ಕಂಟಿನ್ಯೂ ಮಾಡಬೇಕು, ಇಳುವರಿ ಕಡಿಮೆ ಬರ್ತದೆ, ಅದಕ್ಕೆ ನಾವು ರೇಟ್ ಜಾಸ್ತಿ ಕೊಡುವ. ನಾನು ಈ ವರ್ಷ ಅಶ್ಯೂರ್ ಮಾಡಿದ್ದೇನೆ ಅವರಿಗೆ, ನೀವು ಕೊಯ್ಯುವ ಟೈಮ್ನಲ್ಲಿ ಕನಿಷ್ಠ 18-19 ರೂಪಾಯಿ ಈ ವರ್ಷ ಕೊಡ್ತೇವೆ, ಮುಂದಿನ ವರ್ಷ ಖಂಡಿತ ನನಗೆ 20-25 ರೂಪಾಯಿ ಕೊಡ್ಲಿಕ್ಕೆ ಆಗ್ತದೆ. ನೀವು ಆ ಎಫ್ ಪಿ ಒ, ಈಗ ನಮ್ಮದ್ದು ಸುಮಾರು 200-300 ಮೆಂಬರ್ಸ್ ಆಗಿದ್ದಾರೆ ಈಗ, ಯಾರು ನಮ್ಮ ಭತ್ತದ ಯಾರು ನಮ್ಮ ಗದ್ದೆಯವರಿದ್ದಾರೆ ಅವರನ್ನೇ ಮಾಡ್ತಾ ಇದ್ದೇವೆ. ಆದರೆ ಕನಿಷ್ಠ ನಮಗೆ ಒಂದು 2,000 ಮೆಂಬರ್ಸ್ ಆದರೆ ಕೇಂದ್ರ ಸರ್ಕಾರದಲ್ಲಿ ನಾವು ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಆಗ್ತೇವೋ ಅಷ್ಟೇ ವರ್ಕಿಂಗ್ ಕ್ಯಾಪಿಟಲ್ ಕೇಂದ್ರ ಸರ್ಕಾರ ಕೊಡ್ತದೆ. ಈಗ 10 ಲಕ್ಷ ರೂಪಾಯಿ ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಆದರೆ 10 ಲಕ್ಷ ಕೇಂದ್ರ ಸರ್ಕಾರ ನಮ್ಮ ಕಂಪನಿ ಕೊಡ್ತದೆ, ಲಾಸ್ ಬ್ಯಾರ್ ಮಾಡಲಿಕ್ಕಾಗ್ತದೆ, ಮಾರ್ಕೆಟಿಂಗ್ ಮಾಡಲಿಕ್ಕಾಗ್ತದೆ. ಈಗ ನಮ್ಮದು ಮಾನ್ಯತೆ ಸಿಕ್ಕಿದ ಮೇಲೆ CEO ಅಪಾಯಿಂಟ್ಮೆಂಟ್ಗೆ ನಮಗೆ ಸರ್ಕಾರ ಆದೇಶ ಮಾಡಿದೆ. CEO ಸಂಬಳವನ್ನು ಟೋಟಲ್ ಸರ್ಕಾರ ಕೊಡ್ತದೆ, ಒಂದು ಕ್ಲರ್ಕನ್ನು ಕೊಡ್ತದೆ. ಆ CEO ಮಾರ್ಕೆಟಿಂಗ್ ಎಕ್ಸ್ಟೆಂಡ್ ಮಾಡಿ ಇದನ್ನು ಕಂಪನಿಯ ರೀತಿಯಲ್ಲಿ ಬೆಳೆಸ್ಬೋದು. ಇದರ ಉದ್ದೇಶ ಏನಾಗ್ತದೆ ಅಂತ ಹೇಳಿದರೆ, ಭತ್ತದ ಒಂದು ಮಾರ್ಕೆಟ್ ಅಕ್ಕಿ ನಾವು ಮಾರ್ಕೆಟ್ ಮಾಡಿ ಒಳ್ಳೆ ರೇಟ್ ತರುವಂಥ ಕೆಲಸವನ್ನು ಮಾಡಿದರೆ ರೈತರಿಗೆ ಒಳ್ಳೆ ರೇಟ್ ಸಿಕ್ಕಲಿಕ್ಕೆ. ನಮ್ಮದೇನು ಕಂಪನಿ ಲಾಭ ಮಾಡಲಿಕ್ಕೋಸ್ಕರ ಹುಟ್ಟಿದಂಥ ಕಂಪನಿ ಅಲ್ಲ, ನಾವು ಇದನ್ನು ರೈತರ ಒಂದು ಶ್ರೇಯೋದ್ಯಗೋಸ್ಕರವೇ ಮಾಡಿದಂಥ ಕಂಪನಿ. ನಾನು ಈಗ ಯಾಕೆ ಅಧ್ಯಕ್ಷ ಆಗಿದ್ದೇನೆ ಅಂದರೆ, ನಾವು ಕೇದಾರೋತ್ಥಾನ ಟ್ರಸ್ಟ್ ಮಾಡಿ ಒಂದು ಹಂತಕ್ಕೆ ಬಂದಿದ್ದೇವೆ, ಇದನ್ನು ಒಂದು ಹಂತಕ್ಕೆ ಬಂದ್ಬೇಕು. ನನ್ನ ನಿಮ್ಮ ಹತ್ರ ವಿನಂತಿ ಏನು ಅಂದರೆ, ನೀವು ಕೃಷಿಕ ಸಂಘದವರು ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗಬೇಕು. ನಮ್ಮ ಈಗ ನಮ್ಮ ಜಿಲ್ಲೆಯ ಭತ್ತದ ಎಫ್ ಪಿ ಒ ನಮ್ಗೆ ಸಿಕ್ಕಿದೆ, ನಾವು ಈಗಾಗಲೇ ಕಂಪನಿಯಾಗಿ, ನೀವೆಲ್ಲ ಅದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಿಮ್ಮ ಸಲಹೆಯನ್ನು ಕೊಡಬೇಕು. ಮುಂದೆ ನಮಗೆ ಇಡೀ ಇಡೀ ಈಗ ನಮ್ಮದು ಕೇದಾರೋತ್ಥಾನದ ಅಡಿಯಲ್ಲಿ ಆದಂಥ ಭತ್ತಗಳನ್ನು ಈ ಗದ್ದೆಗಳನ್ನು ನಾವು 100% ಮಾಡಿಸ್ತೇವೆ. ಈಗಾಗಲೇ ಮಾತಾಡ್ತಾ ಇದ್ದೇವೆ, ಈ ವರ್ಷ ಲಾಸ್ ಆದರೂ ಆ ಗದ್ದೆಯವರಿಗೆ 10-10 ಕೆಜಿ ಕೊಟ್ಟಿದ್ದೇವೆ ನಾವು ನಮ್ಮ ಭತ್ತ ಅಕ್ಕಿಯನ್ನು, ಯಾಕಂದರೆ ಅವರಿಗೆ ಒಂದು ಋಣ ಸಂದಾಯದ ದೃಷ್ಟಿಯಿಂದ 10-10 ಕೆಜಿ ಕೊಟ್ಟಿದ್ದೇವೆ. ಮತ್ತು ಅವರೆಲ್ಲ ವಿಶ್ವಾಸದಲ್ಲಿದ್ದಾರೆ, ಸರ್ ಕೆಲವರು ಅವರೇ ಮಾಡ್ತಾರೆ ಇನ್ನಾಗದಿರೆ ನಾವು ಮಾಡಿಸ್ತೇವೆ. ನನ್ನ ಉದ್ದೇಶ ಇದನ್ನು ಭಾಳ ದೊಡ್ಡದ ರೀತಿಯಲ್ಲಿ ಮಾಡಿ ನಮ್ಮ ಜಿಲ್ಲೆಗೆ ಇದನ್ನು ವಿಸ್ತರಿಸಬೇಕು ಅಂತ ಹೇಳುವಂಥ ಭಾಳ ಉದ್ದೇಶ ಇದೆ ನಮಗೆ. ಜಿಲ್ಲೆಗೆ ಇದಕ್ಕೆ ಎಫ್ ಪಿ ಒ ಇದೆ. ನೀವು ಜಿಲ್ಲಾದ್ಯಂತ ನಿಮ್ಮದು ಸಂಘಟನೆ ಇರೋದ್ರಿಂದ ನೀವು ಮೆಂಬರ್ಶಿಪ್ಪನ್ನು ಮಾಡಿ ನೀವು ಸದಸ್ಯ, ಯಾಕಂದರೆ ಸದಸ್ಯರಲ್ಲದಿದ್ದರೆ ನಾವು ಖರೀದಿ ಮಾಡಲಿಕ್ಕೆ ಆಗಲ್ಲ. ಮುಂದೆ ನಾವು ಅವರ ಭತ್ತ ಖರೀದಿ ಮಾಡಬೇಕಾದ್ರೆ ಅವರು ಸದಸ್ಯರಾಗಬೇಕಾಗ್ತದೆ. ಆದರೆ ಒಂದೇ ಕಂಡೀಷನ್, ನಾವೀಗಾಗಲೇ ಬ್ರ್ಯಾಂಡ್ ಸಾವಯವ ಬ್ರ್ಯಾಂಡ್ ಮಾಡಿದ್ದೇವೆ, ನಮಗೆ ಸಾವಯವ ಆಗಬೇಕಾಗ್ತದೆ. 3 ವರ್ಷ ಬೇಕು ಯಾರಿಗೂ, ಆದರೆ ನಾವು ಹಂತ ಹಂತವಾಗಿ ಅವರನ್ನು ಮಾಡ್ಕೊಳ್ಬೋದು. ಮತ್ತು ಸಾವಯವ ಮಾಡಿದರೆ 100-100 ಅದಕ್ಕೆ ರೇಟ್ ಸಿಗ್ತದೆ ನಮಗೆ, ಮತ್ತು ನಮ್ಗೆ ಒಳ್ಳೆ ಅಕ್ಕಿ ಕೊಟ್ಟಾಗೂ ಆಗ್ತದೆ. ಮತ್ತು ಮುಂದೆ ಹಂತದಲ್ಲಿ ನೋಡೋಣ, ಅದರಲ್ಲೇ ಇನ್ನೊಂದು ಬ್ರ್ಯಾಂಡ್ ನಾನ್ ಸಾವಯವ ಅಂತ ಸ್ವಲ್ಪ ಕಡಿಮೆಯಲ್ಲಿಯೂ ಮಾಡ್ಬೋದಲ್ಲ, ಏನು ಸಿನಿಮಾಸ್ ಬಿಟ್ರೆ ಇನ್ನೊಂದು ಬ್ರ್ಯಾಂಡ್ ಸಾವಯವ ಬಿಟ್ಟದ್ದನ್ನು ಕುಚ್ಚಿಗೆಯ ಒಂದು ಬ್ರ್ಯಾಂಡ್ ಮಾಡಿ ಸ್ವಲ್ಪ ಕಡಿಮೆ ರೇಟ್ ಇಟ್ಟು ನಾವು ಮಾಡ್ಬೋದು. ಈಗಂತೂ ನಾವು ಸಾವಯವದ್ದು ಮಾತ್ರ ಮಾಡ್ತಾ ಇದ್ದೇವೆ. ಅಂತೂ ಇದನ್ನು ನಮಗೆ ಕೇದಾರೋತ್ಥಾನ ರೈತರ ಉತ್ಪಾದಕರ ಸಂಘ ಕಂಪನಿ ಇದಕ್ಕೆ ನಮ್ಮ ಇಡೀ ಜಿಲ್ಲೆಯ ರೈತರನ್ನು ಸದಸ್ಯರನ್ನಾಗಿ ಮಾಡಬೇಕು. ಮತ್ತು ನೀವು ಸದಸ್ಯರಾದ ಮೇಲೆ ನಿಮ್ಮ ಸಲಹೆ ಪ್ರಕಾರ ಅದನ್ನು ನಾವು ಮುಂದೋಗಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ನಿಮ್ಮ ಕೃಷಿಕ ಸಂಘದವರ ಸಹಕಾರ ಯಾಕೆ ಬೇಕು ಅಂತೇಳಿದರೆ, ಇದನ್ನೊಂದು ನನಗೊಂದು ದೊಡ್ಡ ಕನಸಿದೆ, ನಮ್ಮ ಜಿಲ್ಲೆಯಲ್ಲಿ ಭತ್ತವನ್ನು ಒಂದು ಲಾಭದಾಯಕ ಕೃಷಿಯನ್ನಾಗಿ ಮಾಡಬೇಕು. ಇಷ್ಟುವರೆಗೆ ಇಲ್ಲ, ನನ್ನ ತಾಯಿಯವರು ಎಷ್ಟು ಏಜ್ ಆದರೂ ಒಂದು ದಿವಸವೂ ಹಡಿಲು ಬಿಡಲಿಲ್ಲ, ಲಾಸ್ ಆಗಿ ಮಾಡ್ತಾರೆ. ಅವ್ರಿಗೇನಂದರೆ ನಮ್ಮ ಹಡಿಲು ಬಿಟ್ಟರೆ ಪಾಪ ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡಿ ಅದಲ್ಲ ಉದ್ದೇಶ. ರೈತನಿಗೆ ಲಾಭ ಆಗಬೇಕು, ಲಾಭ ಆಗಬೇಕಾದ್ರೆ 22-25 ರೂಪಾಯಿ ಅವನಿಗೆ ಭತ್ತಕ್ಕೆ ರೇಟ್ ಸಿಗಬೇಕು. MSP ಅದು ಇನ್ನೊಂದು ಕತೆ, ನಾವು ಹೋರಾಟ ಮಾಡಿ ಮಾಡಿ ಮಾಡಿ ಎಷ್ಟು ಹೇಳೋದು ಅವ್ರು ಮಾಡೋದು ಡಿಸೆಂಬರ್ ಜನವರಿಗೆ. ನನ್ನ ಉದ್ದೇಶ ಇದೆ, ನಾವು ಈ ಕಂಪನಿಯನ್ನು ಸ್ವಲ್ಪ ಬೆಳೆಸಿದರೆ ನಮ್ಮದೇ ಆದಂಥ ಒಂದು ಡ್ರೈಯರನ್ನು ಹಾಕಬೇಕಿಲ್ಲಿ, ನಮ್ಮದೇ ಆದಂಥ ನಮ್ಮ ಕಂಪನಿಯಲ್ಲೇ ಒಂದು ಡ್ರೈಯರನ್ನು ಹಾಕಿ ಮಳೆ ಬಂದರೂ ಡ್ರೈಯರಲ್ಲಿಟ್ಟು ನಾವು ಸ್ಟೋರೇಜ್ ಮಾಡುವಂಥ ಸ್ಟೋರೇಜ್. ಈಗಾಗಲೇ ನಮ್ಮದು APMC 4 ಡೋರನ್ನು 8 ಟನ್ ನಮ್ಮ ಹತ್ರ ಸ್ಟೋರ್ ಇದೆ, ಇನ್ನೊಂದಷ್ಟು ನಾವು ಮಾಡ್ಕೊಂಡು ಹೋಗ್ಬೋದು. ಸ್ಟೋರೇಜ್ ಮತ್ತು ಡ್ರೈಯರ್ ಇದನ್ನು ಮಾಡಿಕೊಂಡ್ರೆ ನಮ್ಮ ಸದಸ್ಯರು ಯಾರಾಗ್ತಾರೆ ಅವರದ್ದನ್ನು ಡ್ರೈಯರಿಗೆ ಹಾಕಿ ನಾವು ಅದಕ್ಕೆ ಮಿನಿಮಮ್ ಎಷ್ಟು ಖರ್ಚಾಗ್ತದೆ ಅಷ್ಟಕ್ಕೆ ಮಾಡ್ಕೊಂಡು ನಾವು ಸ್ಟೋರೇಜ್ ಮಾಡಿಕೊಂಡ್ರೆ ಆಗ ಯಾವುದೇ ಮಳೆಗಾಲ, ನೋಡಿ ಈಗ ನಮಗೆ ಈ ಸರ್ತಿ ಏನಾಯಿತು, ಅಕ್ಟೋಬರ್ ನವೆಂಬರಲ್ಲಿ ಬೆಳೆ ಬಂತು, ಆ ಟೈಮ್ಗೆ ಮಳೆ ಚಂಡಿ, ಮಾಯಿಶ್ಚರ್ 30 ಮಾಯಿಶ್ಚರ್ ಎಲ್ಲ 13-14 ರೂಪಾಯಿಗೆ ತೊಗೊಳೋದು ಎಲ್ಲ ಮಿಲ್ನವರು, ಅವರು ಅದನ್ನು ಡ್ರೈಯರಲ್ಲಿ ಹಾಕಿ ಬೇಯಿಸಿ ಇದು ಮಾಡಿ ಒಳ್ಳೆ ರೇಟಿಗೆ ಮಾರಿದ್ರು. ನಮ್ಮ ರೈತರಿಗೇನು ಸ್ಟೋರೇಜ್ ಮಾಡಲಿಕ್ಕಾಗಲ್ಲ, ಜಾಗ ಇಲ್ಲ, ಡ್ರೈಯರ್ ಹಾಕಲಿಕ್ಕೆ ಡ್ರೈಯರ್ ಇಲ್ಲ ಈ ಸಮಸ್ಯೆ. ಇದಕ್ಕೆ ನಮ್ಮ ಕಂಪನಿ ನಾವು ಏನು ಯೋಚನೆ ಮಾಡಿದ್ದೇವೆ, ಒಂದು ಡ್ರೈಯರನ್ನು ಖರೀದಿ ಮಾಡಿ ಒಂದು ಸ್ಟೋರೇಜನ್ನು ಇಟ್ಟು ನಮ್ಮ ಸದಸ್ಯರದ್ದಕ್ಕೆ ಆ ರೀತಿಯ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥ ಯೋಚನೆ ನಂದು. ನನ್ನೊಬ್ಬರಿಂದ ಆಗೋದಲ್ಲ, ಅದಕ್ಕೆ ನಿಮ್ಮಂಥ ಅನುಭವಸ್ಥರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ಅಂತ ಕೇಳುವಂಥದ್ದು. ನಮಗಿದರಲ್ಲಿ ಯಾವುದೇ ವೈಯಕ್ತಿಕ ಉದ್ದೇಶ ಇಲ್ಲ, ನಂದಿರುವಂಥದ್ದು ಒಂದೇ, ಈ ಜಿಲ್ಲೆಯಲ್ಲಿ ಭತ್ತದ ಕೃಷಿಯನ್ನು ಒಂದು ಲಾಭದಾಯಕವಾದಂಥ ಕೃಷಿಯನ್ನಾಗಿ ಮಾಡುವಂಥ ಒಂದು ಅಭಿಯಾನವನ್ನು ನಾವು ಮಾಡಬೇಕು. ಅದರ ಜೊತೆ ಸಾಧ್ಯ ಆದರೆ ಅದನ್ನು ಟೋಟಲ್ ಸಾವಯವ ಕೃಷಿಯನ್ನಾಗಿ ಮಾಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಾವೀಗ ಸ್ವಲ್ಪ ಮಾರ್ಕೆಟಿಂಗ್ ಒಂದು ಸ್ಟಾರ್ಟ್ ಮಾಡುವಂಥ ಗಡಿಬಿಡಿಯಲ್ಲಿ ಇದ್ದೇವೆ. ಇವತ್ತು ನಮ್ಮ ಟ್ರಸ್ಟ್ನ ಮೀಟಿಂಗ್ ಇದೆ, ನಾವು ಮಾಡ್ತೇವೆ. ಒಂದು ಹಂತಕ್ಕೆ ಬಂದ ಮೇಲೆ ನೀವೆಲ್ಲ ನಮ್ಮ ಕಂಪನಿಯಲ್ಲಿ ಸದಸ್ಯರಾಗಿ ಸದಸ್ಯತ್ವವನ್ನು ಮಾಡಿಕೊಂಡು ನೀವು ಅದರ ಭಾಗವಾಗಿ ಅದನ್ನು ಮುಂದೆ ನಿಮ್ಮ ನೇತೃತ್ವ, ನೀವೆಲ್ಲ ಅನುಭವ ಇರೋರನ್ನ, ನಾನು ನಿಜವಾಗಿ ಏನು ಅನುಭವ ಇಲ್ಲ ನನಗೆ, ನಾವು ನಮ್ಮ ಮನೇಲಿ ಸಣ್ಣದಿರುವಾಗ ಬೇಸಾಯ ಮಾಡುವಾಗ ಹಿಂದೆಯಲ್ಲಿ ಹೋಗಿದ್ದು ಗೊತ್ತುಬಿಟ್ರೆ ನನ್ನ ತಾಯಿ ಹೇಳ್ತಾಯಿದ್ರು ಇಷ್ಟು ಸಮಯ ಬೇಸಾಯವಾಗ ಒಂದು ದಿವಸವೂ ಗದ್ದೆ ಬಂದವಲ್ಲ ನೀವು, ಅಂದರೆ ಇತ್ತೀಚೆಗೆ ಈಗ ಇಡೀ ಊರಿಡೀ ಗದ್ದೆ ಹೋಗಿದ್ದೀನಿ ನನ್ನ ತಾಯಿ ಹೇಳ್ತಾಯಿದ್ರು. ಆದರೆ ಈ ವರ್ಷ ಒಂದು ಯೋಜನೆ ಏನು ಮಾಡಿದ್ದೇವೆ, ನಮಗೆ ಅದರ ಅನುಭವ ಇಲ್ಲ, ನೀವೆಲ್ಲ ಅನುಭವ ಇರುವವರು, ನಿಮ್ಮ ಅನುಭವವನ್ನು ನಮ್ಮ ಕಂಪನಿಗೆ ಇನ್ನೂ ನಾವು ನಿರ್ಧಾರ ಮಾಡಿದ್ವಿ. ಇನ್ನು ನಮ್ಮದು ಟ್ರಸ್ಟ್ ಅಲ್ಲ, ಟ್ರಸ್ಟ್ ಈ ವರ್ಷಕ್ಕೆ ಮುಗೀತು. ಟ್ರಸ್ಟ್ ಆದರೆ ಡೊನೇಷನ್ ಎಷ್ಟು ಸಮಯ, ಅದೆಲ್ಲ ಡೊನೇಷನ್ ತೊಗೊಂಡು ಮಾಡುವಂಥ ವ್ಯವಸ್ಥೆ ಅಲ್ಲ. ಒಂದು ವರ್ಷಕ್ಕೆ ಮಾಡಬೇಕಿತ್ತು, ಮಾಡಿ ತೋರಿಸ್ಬೇಕಿತ್ತು, ಮಾಡಿದ್ದೇವೆ. ಇನ್ನು ಕಂಪನಿ ಲಾಸ್ ನಷ್ಟ ನಮ್ಮ ಕಂಪನಿಯೇ ಮಾಡಬೇಕು. ನಾವು ಈ ಸರ್ತಿ ಸ್ವಲ್ಪ ನಮ್ಮ ಹತ್ರ ನಾವು ಸ್ವಲ್ಪ ಹಣ ಹಾಕ್ಕೊಂಡಿದ್ದೇವೆ, ಮಾಡ್ಕೊಂಡಿದ್ದೇವೆ. ಹಾಗಾಗಿ ಇದು ಮುಂದೆ ಹೇಗೆ ಹೋಗಬೇಕು, ಇಡೀ ಜಿಲ್ಲೆಯಲ್ಲಿ ಭತ್ತದ ಕೃಷಿಯನ್ನು ಮಾಡಲಿ, ಯಾಕಂದರೆ ಈಗ ನಮಗೆ FPO ನಮ್ಮ ಆಗಿದೆ, ನಮ್ಮ ಕಂಪನಿ ಆಗಿದೆ. ನಮ್ಮದು ಅಂದರೆ ನಂದಲ್ಲ, ರೈತರದ್ದು. ನೀವೆಲ್ಲ ಯಾರೆಲ್ಲ ಮೆಂಬರ್ಸ್ ಆಗ್ತೀರ ಅವ್ರದ್ದೇ ಕಂಪನಿ ಆಗ್ತದೆ. ಸೊ ಹಾಗಾಗಿ ನೀವು ಆ ಕಂಪನಿಯ ಸದಸ್ಯತ್ವವನ್ನು ತಡ್ಕೊಂಡು ನೀವು ಇದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ನನ್ನ ವಿನಂತಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ ಇದರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರಾಜಗೋಪಾಲ್ ಎಸ್, ರೊಟೇರಿಯನ್ ಮಂಜುನಾಥ ಉಪಾಧ್ಯಾಯ ಅವರು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷರೂ ಆದ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕಳೆದ 25 ವರ್ಷಗಳಲ್ಲಿ ಸುಮಾರು 5,000 ರೈತಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ, ರೈತರಿಗೆ ಮಾಹಿತಿ ಹಾಗೂ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೇವೆ, ಕೃಷಿಕರ ಸಂಘಟನೆಯಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇದೆ, ರೈತರು ಹೆಚ್ಚು ಹೆಚ್ಚು ವೈಜ್ಞಾನಿಕ ಕೃಷಿಯನ್ನು ಕೈಗೊಳ್ಳಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು, ಗಿಡಕ್ಕೆ ಏನು ಬೇಕೋ ಅದನ್ನು ಕೊಡುವುದರ ಬದಲಿಗೆ ನಮಗೆ ಏನು ಬೇಕೋ ಅದನ್ನು ಕೊಡುವಂತಹದ್ದು ವೈಜ್ಞಾನಿಕ ಕೃಷಿ ಆಗುವುದಿಲ್ಲ. ಹಾಗಾಗಿ 100 ರೂಪಾಯಿ ಆದಾಯ ಬಂದರೆ ಅದರಲ್ಲಿ 25% ಮಾತ್ರ ಖರ್ಚು ಇರಬೇಕು, ಖರ್ಚನ್ನು ಕಡಿಮೆ ಮಾಡಿ ತಪ್ಪುಗಳಿಲ್ಲದಂತಹ ಕೃಷಿಯನ್ನು ಮಾಡಿದರೆ ಮಾತ್ರ ಕೃಷಿ ಲಾಭದಾಯಕವಾಗುವುದಕ್ಕೆ ಸಾಧ್ಯ ಇದೆ ಎನ್ನುವ ಮಾತನ್ನು ಅವರು ಹೇಳಿದರು. ರೈತರ ಮನೆ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು. ಎಷ್ಟು ಕಾರ್ಯಕ್ರಮಗಳನ್ನು 25 ವರ್ಷದಲ್ಲಿ ಮಾಡಿದ್ದೇವೆ, ಯಾರಿಗಾದರೂ ಅಂದಾಜಿದೆ ಎಷ್ಟು ಮಾಡಿರಬಹುದು? ನಾವು ಎಷ್ಟು ಮಾಡಿರಬಹುದು 25 ವರ್ಷದಲ್ಲಿ? 5,000 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ರೈತರ ಮನೆಯಲ್ಲಿ. 5,000 ಇದೇ ಕೆಲಸ ನಮಗೆ. ದಿನ ರೈತರ ಮನೆಗೆ ಹೋಗುವುದು, ಅಲ್ಲಿ ಹೋಗಿ ಮಾಹಿತಿಯನ್ನು ಕೊಡುವಂತಹದ್ದು, ಇಂಥ ಒಂದು ಕೆಲಸವನ್ನು ಉಡುಪಿ ಜಿಲ್ಲಾ ಕೃಷಿಕ ಸಂಘ ಬಂದಿದೆ. ಹಾಗಾಗಿ ನಾವೇನಾಗಬೇಕು, ನಾವು ಮುಂದಿನ ದಿನದಲ್ಲಿ ನಮ್ಮ ಕೃಷಿಯನ್ನು ವೈಜ್ಞಾನಿಕ ಕೃಷಿ ಮಾಡಬೇಕು. ಇದು ನಾನು ಎಲ್ಲ ಇಡೀ ಹಗಲು ರಾತ್ರಿ ಹೇಳುವಂತ ಒಂದೇ ವಿಷಯ ಏನು ಅಂತ ಹೇಳಿದ್ರೆ ವೈಜ್ಞಾನಿಕ ಕೃಷಿ ಹೇಳುವಂತಹದ್ದು. ಏನಿದು ವೈಜ್ಞಾನಿಕ ಕೃಷಿ ಅಂದ್ರೆ? ಬೇರೇನೂ ಅಲ್ಲ, ಬೇರೇನು ಹೊಸ ವಿಷಯ ಅಲ್ಲ, ಓದಬೇಕಾದಂತ ವಿಷಯ ಅಲ್ಲ, ಪರೀಕ್ಷೆ ಬರೀಬೇಕಾದಂತ ವಿಷಯ ಅಲ್ಲ, ಸಾಮಾನ್ಯ ವಿಷಯ. ಏನು ಅಂದ್ರೆ, ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ನಮ್ಮ ಭತ್ತದ ಬೆಳೆಗೆ, ಭತ್ತದ ಪೈರಿಗೆ, ಭತ್ತದ ಒಂದು ಎಳೆ ಸಸಿಗೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಇವತ್ತು ನಾವೇನು ಮಾಡುದು? ನಾವು ಇವತ್ತು ನಮಗೆ ಖುಷಿ ಬಂದದ್ದನ್ನು ಮಾಡ್ತೇವೆ. ನಮಗೆ ದೇವರು ಮನಸ್ಸು, ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗೆ ಏನು ಬರ್ತದೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನೋಡಿದರೆ ತೆಂಗಿನ ಗಿಡದ ಬುಡವನ್ನಾಗಿಯುವುದು, ತೆಂಗಿನ ಗಿಡದ ಬುಡವನ್ನಾಗಿಯುವುದು, ಅದಕ್ಕೆ ಸೊಪ್ಪು ಹಾಕುವುದು. ಸೊಪ್ಪು ಹಾಕಲಿಕ್ಕೆ ತೆಂಗಿನ ಗಿಡ ದನವ, ದನಕ್ಕೆ ಸೊಪ್ಪು ಹಾಕಬೇಕು, ದನಕ್ಕೆ ಹುಲ್ಲು ಹಾಕಬೇಕು, ತೆಂಗಿನ ಗಿಡಕ್ಕೆ ಸೊಪ್ಪು ಹಾಕುವುದು ನಾವು ಅಲ್ವಾ. ಆಮೇಲೆ ಅದರ ಮೇಲೆ ಮಣ್ಣು ಹಾಕುವುದು ಅಲ್ವಾ. ಇಂಥ ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ನಾವು ಕೃಷಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಕೃಷಿ ಇವತ್ತು ಲಾಭದಾಯಕ ಆಗಿಲ್ಲ. ಯಾರಾದರೂ ಇದ್ದೀರಾ ಕೃಷಿ ಲಾಭದಾಯಕ ಹೇಳುವವರು? ಯಾರಾದರೂ ಇದ್ದೀರಾ? ನೋಡಿ, ಅವರು ಇದ್ದಾರೆ, ಇದ್ದಾರೆ ಅಲ್ವಾ. ನಾವು ಹೇಳೋದು ಲಾಭದಾಯಕ ಅಲ್ಲ, ಅತ್ಯಂತ ಲಾಭದಾಯಕ ಆಗಬೇಕು ಅಂತೇಳಿ ಹೇಳುವಂಥದ್ದು. ಏನಿದು ಅತ್ಯಂತ ಲಾಭದಾಯಕ ಅಂದರೆ? ಅತ್ಯಂತ ಲಾಭದಾಯಕ ಅಂದರೆ ಏನು ಅಂತೇಳಿ ಹೇಳಿದರೆ, 25% ಹೆಚ್ಚು ಖರ್ಚಾಗಬಾರ್ದು. 100 ರೂಪಾಯಿಯ ಒಂದು ವಸ್ತುವನ್ನು ಮಾರಿದರೆ 25 ರೂಪಾಯಿಗಿಂತ ಹೆಚ್ಚು ಖರ್ಚಾಗಬಾರ್ದು, 75 ರೂಪಾಯಿ ಲಾಭ ಇರಬೇಕು ನಿಮಗೆ. ಇದು ಸಾಧ್ಯವಾ? ಎಷ್ಟೋ ಜನರು ಹೇಳ್ತಾರೆ ಇದು ಸಾಧ್ಯ ಇಲ್ಲ ಅಂತೇಳಿ ಹೇಳಿ, ಆದರೆ ಇದು ಖಂಡಿತ ಸಾಧ್ಯ ಉಂಟು. ಯಾವಾಗ ಸಾಧ್ಯ ಉಂಟು ಹೇಳಿ, ಯಾವಾಗ ಸಾಧ್ಯ ಉಂಟು ಅಂತೇಳಿ ಹೇಳಿದರೆ, ನಾವು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡಿದ್ರೆ, ವೈಜ್ಞಾನಿಕವಾಗಿ ಮಾಡಿದ್ರೆ ಸಾಧ್ಯ ಉಂಟು. ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಕೊಟ್ಟರೆ ಸಾಧ್ಯ ಉಂಟು. ನಾವು ತಪ್ಪು ಮಾಡಿದ್ರೆ ಸಾಧ್ಯ ಇಲ್ಲ ಅಲ್ವಾ ಬಂಧುಗಳೇ? ಈ ತಪ್ಪುಗಳಿಲ್ಲದ ಕೃಷಿಯ ಬಗ್ಗೆ ಮಾಹಿತಿ ಕೊಡುವಂತಹದ್ದು ಇದು ನಮ್ಮ ಮುಂದಿನ ಕಾರ್ಯಕ್ರಮ. ಏನು ಮಾಡಬೇಕು? ನಾವು ಕೃಷಿಯಲ್ಲಿ ತಪ್ಪುಗಳನ್ನು ಮಾಡಬಾರದು, ತಪ್ಪುಗಳಿಲ್ಲದ ಕೃಷಿಯಾಗಬೇಕು. ಅದಕ್ಕಾಗಿ ನಾವು ಮುಂದಿನ ದಿನದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ನೋಡಿ, ಇಲ್ಲಿ ಫೋನ್ ನಂಬರ್ ಇದೆ. ಎಷ್ಟು ಜನರ ಮೊಬೈಲ್ನಲ್ಲಿ ಈ ಫೋನ್ ನಂಬರ್ಗಳಿದೆ ಹೇಳಿ? ಆ ಮೂರು ಫೋನ್ ನಂಬರ್ಗಳಿದೆ ಅಲ್ಲ, ಆ ಮೂರು ಫೋನ್ ನಂಬರ್ ಎಷ್ಟು ಜನರ ಮೊಬೈಲ್ನಲ್ಲಿ